ಮಂಡ್ಯದ ಗ್ರೀನ್ ಆಬ್ಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಕೆ ನಾಗಭೂಷಣ್ ನಾಯ್ಡು ಮತ್ತು ಉತ್ಪನ್ ಲ್ಯಾಬ್ ಸಂಸ್ಥೆಯ ಸಿಆರ್ ನವೀನ್ ಕುಮಾರ್. ಬನ್ನಿರಿ ರೈತರೇ, ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ನಾಗಭೂಷಣ್ ನಾಯ್ಡು ಅವರೇ ನಮಸ್ಕಾರ. ನಮಸ್ಕಾರ. ನವೀನ್ ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ತಾವಿಬ್ರು ಇವತ್ತು ರೈತ ಉತ್ಪಾದಕ ಸಂಸ್ಥೆಗಳು ತಮ್ಮ ಉತ್ಪನ್ನಗಳನ್ನು ಯಾವ ರೀತಿ ಮಾರಾಟ ಮಾಡಬೇಕು, ಅದಕ್ಕೊಂದು ಬ್ರ್ಯಾಂಡ್ ಇಮೇಜನ್ನು ಕ್ರಿಯೇಟ್ ಮಾಡೋದಾದರೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು, ಮತ್ತು ತಮ್ಮ ಸಂಸ್ಥೆ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಈ ನಿಟ್ಟಿನಲ್ಲಿ ಏನು ನೆರವನ್ನು ನೀಡ್ತಾ ಇದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ನವೀನ್ ಕುಮಾರ್ ಅವರೇ ತಾವೇ ವಿಚಾರವನ್ನು ಆರಂಭ ಮಾಡಿ. ನಿಮಗೆ ಗೊತ್ತಿರೋಂಗೆ ಎಫ್ ಪಿ ಒ ಒಂದು ಹೊಸ ರೆವಲ್ಯೂಷನ್ನೇ ತಂದಿದೆ. ರೈತ ಇದುವರೆಗೂ ನಾವು ಬೆಳೆದಿದ್ದು ನಾವು ಮಧ್ಯವರ್ತಿ ಕೊಡ್ತೀವಿ, ಅದಾದಮೇಲೆ ನಮಗೆ ಗೊತ್ತಿಲ್ಲ ನಮ್ಗೆ ಎಷ್ಟೋ ದುಡ್ಡು ಸಿಕ್ಕಿದ್ರೆ ಸಾಕು, ಮತ್ತು ಈಗಿನ ಸಿಚುವೇಶನ್ ಎಮ್ ಎಸ್ ಪಿ ಸಿಕ್ಬಿಟ್ರೆ ಸಾಕು ಅನ್ನೋದಿತ್ತು. ಆದರೆ ಇವನ್ನೆಲ್ಲ ಬ್ರೇಕ್ ಮಾಡಿ ಎಫ್ ಪಿ ಒ ನೀವೂ ಮಾರ್ಕೆಟ್ ಅಥವಾ ಮಾರ್ಕೆಟನ್ನೇ ಎಫ್ ಪಿ ಒಗೆ ಬರುವಂಗೆ ಮಾಡಿದೆ. ಈಗ ದೊಡ್ಡ ದೊಡ್ಡ ಕಂಪ್ನಿಗಳು, ಇ ಕಾಮರ್ಸ್ ಕಂಪ್ನಿ, ಕ್ವಿಕ್ ಕಾಮರ್ಸ್ ಕಂಪ್ನಿ, ಅವ್ರನ್ನ ನಾವೇನು ಅಪ್ರೋಚ್ ಮಾಡೋಂಗಿಲ್ಲ, ಅವರೇ ಎಫ್ ಪಿ ಒಗಳನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಇದು ಎಫ್ ಪಿ ಒ ತಂದಂತಹ ಒಂದು ಹೊಸ ಬದಲಾವಣೆಗಳು. ಹೇಳಿ ಸರ್, ಯಾವ ರೀತಿ ಸ್ಟ್ರಾಟಜೀಸ್ ಇರಬೇಕು ಅಂತೀರಿ ಎಫ್ ಪಿ ಒ? ಸೊ ನನ್ನ ಪ್ರಕಾರ ಈಗ ಮೊದಲು ಎಫ್ ಪಿ ಒಗಳು ಶುರು ಮಾಡಿದಾಗ ಸರ್ಕಾರ ಅವರಿಗೆ ಗ್ರ್ಯಾಂಡ್ ಪ್ರೋಗ್ರಾಮ್ ಅಡಿ 3 ವರ್ಷ ಮಾಡಿದಾಗ ಬರೀ ಅಗ್ರಿ ಇನ್ಪುಟ್ಸ್, ರೈತರಿಗೆ ಅಗ್ರಿ ಇನ್ಪುಟ್ಸ್ಗಳನ್ನು ಕೊಟ್ಟು ಆ ಸಂಸ್ಥೆ ಒಂದು ಸ್ಟೇಬಿಲಿಟಿ ಬಂತು. ಎಲ್ಲೋ ಒಂದು ಕಡೆ ರೈತರುಗಳು ಮತ್ತು ಎಫ್ ಪಿ ಒಲಿ ನಾವು ಮಾರ್ಕೆಟಿಂಗ್ ಮಾಡಬಹುದಾ ಅನ್ನೋ ಒಂದು ಭಯ ಇತ್ತು. ಬಟ್ ಅದು ಒಂದು ರೀಜನಲ್ಲಿ ಒಂದು ಎಫ್ ಪಿ ಒ ಒಬ್ಬರು ಬೈಯರ್ ಕಂಡುಕೊಂಡ್ರೆ ಆ ಬೈಯರು, ನಾನು ಸಂಸ್ಥೆಗಳ ಹೆಸರು ಹೇಳೋಕೆ ಇಷ್ಟಪಡಲ್ಲ, ಆ ಬೈಯರ್ ಏನು ಮಾಡ್ತಾರೆ, ಆ ಅವರ ಫೀಡ್ಬ್ಯಾಕಿಂದ ಕ್ವಾಲಿಟಿ ಕೊಟ್ಟಂಥ ಎಫ್ ಪಿ ಒ, ಸೊ ಅವ್ರೇನು ಮಾಡ್ತಾರೆ, ಇನ್ನೂ ಒಂದೆರಡು ಎಫ್ ಪಿ ಒ ಇದ್ದರೆ ಹೇಳಿ. ಮತ್ತು ಎನ್ ಜಿ ಒಗಳು ಕೂಡ ಈಗ ಮಾರ್ಕೆಟಿಂಗ್ಗೋಸ್ಕರನೇ ಎನ್ ಜಿ ಒಗಳು ಎಕ್ಸ್ಪರ್ಟ್ಸ್ನ ಆಯ್ಕೆ ಮಾಡಿದ್ರು. ಫೌಂಡೇಶನ್ಗಳು ಸಿ ಎಸ್ ಆರ್ ಪ್ರೋಗ್ರಾಮ್ ಅಡಿ, ಅಗ್ರಿ ಲೈವ್ಲಿಹುಡ್ ಕಾರ್ಯಕ್ರಮ ಅಡಿ ಎಫ್ ಪಿ ಒಗಳನ್ನು ತಗೊಂಡು ಪ್ರತ್ಯೇಕವಾಗಿ ಮಾರ್ಕೆಟಿಂಗ್ಗೆ ಅಂತಲೇ ಎಕ್ಸ್ಪರ್ಟ್ಸ್ ತಂದು ಅವ್ರ ಜೊತೆ ಕೈ ಜೋಡಿಸಿ ಎಫ್ ಪಿ ಒನ ಮಾರ್ಕೆಟಿಂಗ್ ತುಂಬ ಇನ್ಕ್ರೀಸ್ ಆಗ್ತದೆ. ಅದರಲ್ಲಿ ನಾಗಭೂಷಣ್ ಕೂಡ ಕರ್ನಾಟಕದಲ್ಲಿ ಬಹಳ ಪ್ರಚಲಿತ ಎಕ್ಸ್ಪರ್ಟ್. ಹೇಳಿ ನಾಗಭೂಷಣ್ ಅವರು. ಆ್ಯಕ್ಚುಲಿ ನಾವು ಇವತ್ತು ನಮ್ಮ ರೈತರಿಗೆ ಬ್ರ್ಯಾಂಡಿಂಗು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತೀನಿ. ಬ್ರ್ಯಾಂಡಿಂಗ್ ಅವರು ಫಸ್ಟ್ ಎಪ್ ಯೂಸು ಹೆಂಗೆ ಮಾಡಬೇಕು, ಯಾವುದನ್ನ ಕಂಪ್ನಿ ಇದೆ, ಅವರು ಕಂಪ್ನಿ ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಯಲ್ಲಿ ರಿಜಿಸ್ಟರ್ ಆಗಿದೆ, ಅವರು ಯಾವ ಹೆಂಗಿದೆ, ಅಮೂಲ್ ಇದೆ, ನಂದಿನಿ ಇದೆ, ಸಫಲ್ ಆ ಥರ ಅವರು ಒಂದು ಕಂಪ್ನಿ ಎಪ್ ಪಿ ಒ, ಯಾವುದನ್ನು ಎಪ್ ಪಿ ಒ ಅವರ ಕಂಪ್ನಿ ಥರ ಫಸ್ಟ್ ಬಿಸ್ನೆಸ್ ಮಾಡಬೇಕು. ಅದಕ್ಕೆ ಫಸ್ಟ್ ಅವರು ಅವ್ರ ಓನ್ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರು. ಅವ್ರ ಓನ್ಸ್ ಒಂದು ಬ್ರ್ಯಾಂಡ್ ಇದೆ, ಸಿಂಗಲ್ ಒಂದು ಬ್ರ್ಯಾಂಡು, ಅದೇ ಆ ಬ್ರ್ಯಾಂಡ್ ಒಂದು ಪ್ರಾಡಕ್ಟು 60% ಸೇಲ್ಸ್ ಆಗಬೇಕು ಫಸ್ಟು. ಎಕ್ಸಾಂಪಲ್ ನಾವು ಕೊಡ್ತೀನಿ, ಬಿಸ್ಲರಿ ನೀರಿದೆ, ಬಿಸ್ಲರಿ ಯಾವುದನ್ನು ಬ್ರ್ಯಾಂಡ್ ಇದೆ, ತುಂಬ ಬ್ರ್ಯಾಂಡ್ಸ್ ಬಂದಿದೆ ನೀರಲ್ಲಿ, ಬಟ್ ಯಾರನ್ನ ಕೇಳ್ತಾರೆ ಶಾಪಲ್ಲಿ ಹೋಗಿ ಬಿಸ್ಲರಿ ಕೊಡೇನ. ಸೇಮ್ ಅಮೂಲ್ ಚೀಸ್, 60% ಚೀಸು ಅಮೂಲ್ ಚೀಸ್ ಮಾರ್ಕೆಟಿಂಗ್ ಇದೆ ಅವರು. ಬಿಕ್ಕ ಪ್ರಾಡಕ್ಟ್ಸು ಆಗುತ್ತೆ, ಬಟ್ 60% ಒಂದೇ ಒಂದು ಪ್ರಾಡಕ್ಟ್ ಸೇಲ್ ಆಗುತ್ತೆ. ಆ ಥರ ಎಲ್ಲ ಪ್ಯೂಸ್ ಅವ್ರವ್ರ ಒಂದು ಸಿಂಗಲ್ ಸ್ಟ್ರೆಂಗ್ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಬೇಕು ಫಸ್ಟ್, ಅದೇ ಅವರು ಬ್ರ್ಯಾಂಡಿಂಗ್ ಮಾಡಬೇಕು. ಅದಾದಮೇಲೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇದೆ, ಫಸ್ಟ್ ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬಿಲ್ ಮಾಡಬೇಕು ಫಸ್ಟ್. ಆ ಪ್ರಾಡಕ್ಟ್ ಕಂಪ್ಲೀಟ್ ಅವರು ಡೀಟೇಲ್ಸು ನೋಡ್ಕೊಂಡು ಎಲ್ಲಿ ಯಾವ ಕಸ್ಟಮರ್ಸ್ ಅವ್ರು ರೀಚ್ ಆಗುತ್ತೆ, ಟಾರ್ಗೆಟ್ ಕಸ್ಟಮರ್ಸ್ ಸ್ಪೆಸಿಫೈ ಮಾಡಬೇಕು. ಅದಾದಮೇಲೆ ಅದಕ್ಕೆ ಹೆಂಗೆ ಅವರು ಕಸ್ಟಮರ್ಸ್ ಅಪ್ರೋಚ್ ಆಗುತ್ತೆ ಅದವರು ಸೆಲೆಕ್ಟ್ ಮಾಡಿ ಆ ಕಸ್ಟಮರ್ ಟಾರ್ಗೆಟ್ಸ್ ಅಪ್ರೋಚ್ ಮಾಡಬೇಕು. ನಾಗಭೂಷಣ್ ಅವರೇ, ತಾವೇನು ಹೇಳ್ತಾ ಇದ್ದೀರಿ ಒಂದು ಎಫ್ ಪಿ ಒ ಒಂದು ಪ್ರಾಡಕ್ಟ್ ಅಂತ. ಸಾಮಾನ್ಯವಾಗಿ ಎಫ್ ಪಿ ಒಗಳೇನು ಮಾಡ್ತಾರೆ, ಅವರ ಏನೇ ಉತ್ಪನ್ನಗಳಿದ್ದರೂ ಎಲ್ಲದನ್ನು ಒಂದೇ ಬ್ರ್ಯಾಂಡ್ ಅಡಿ ಮಾರ್ತಾ ಇರ್ತಾರೆ. ಈಗ ನಿಮ್ಮ ಚಿಂತನೆ ಇರೋದು ಒಂದು ಉತ್ಪನ್ನ, ಅದು 60% ಮಾರ್ಕೆಟ್ ಶೇರ್ನ ತೊಗೋಬೇಕು ಅಂತ. ಈಗ ಅವ್ರದ್ದು ಎಲ್ಲ ಉತ್ಪನ್ನಗಳನ್ನು ಅವ್ರದ್ದೇ ಒಂದೇ ಬ್ರ್ಯಾಂಡ್ ಅಡಿ ಮಾರಾಟ ಮಾಡೋದು ಹಾಗಾದ್ರೆ ತಪ್ಪು ಅಂತೀರಾ? ಇಲ್ಲ, ತಪ್ಪೇನಿಲ್ಲ. ನಾವೇನು ಎಲ್ಲ ಪ್ರಾಡಕ್ಟ್ ಮಾಡಿ, ಅವ್ರ ಹತ್ರ 100 ಪ್ರಾಡಕ್ಟ್ಸ್ ಇರ್ಬೋದು, ಬಟ್ ಅದರಲ್ಲಿ ಅವ್ರು ಒಂದು ಅವ್ರ ಮೇಜರ್ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಬೇಕು. ಹೆಂಗಿದೆ, ಮಂಡ್ಯ ಒಂದು ಜಾಗರಿ ಇದೆ, ಅವ್ರದ್ದು ಬರೀ ಜಾಗರಿ ಪ್ರಾಡಕ್ಟು ಫಸ್ಟ್ ಅವರು ಸೆಲೆಕ್ಟ್ ಮಾಡಬೇಕು. ಅವ್ರ ಮೇನ್ ಪ್ರಾಡಕ್ಟ್ ಜಾಗರಿ ಇರಬೇಕು, ಮಿಕ್ಕಿದ್ದು ಮಿಲ್ಲೆಟ್ಸು ಆಯಿಲು ಎಲ್ಲ ಅವರು ಆ್ಯಡ್ ಮಾಡ್ಬೋದು. ಆ ಥರ ಇದೆ, ಸಪೋಸ್ ನಮ್ಮ ಸಫಲ್ ಇದೆ, ಸಫಲ್ ನಮ್ಮ ಬ್ರ್ಯಾಂಡ್ ಇದೆ, ಸಫಲ್ಲು ಮಟರ್ ಇದೆ, ಅದು ಮೇನ್, ಅದೇ ಜಾಸ್ತಿ ಸೇಲ್ ಆಗುತ್ತೆ. ಅದ್ರ ಜೊತೆ ಇದು ಫ್ರೆಂಚ್ ಫ್ರೈಸು, ಜ್ಯಾಕ್ ಫ್ರೂಟು ಎಲ್ಲ ಇದೆ, ಅದು 10-5%, 20% ಇರುತ್ತೆ. ಬಟ್ ಮೇಜರ್ ಬ್ರ್ಯಾಂಡು ಒಂದು ಪ್ರಾಡಕ್ಟಲ್ಲ ಅವರು ಫಸ್ಟ್ ಕನ್ಸಿಡರ್ ಮಾಡಿ ಮಾರ್ಕೆಟ್ ಎಂಟರ್ ಮಾಡಬೇಕು. ಬ್ರ್ಯಾಂಡ್ಗಳ ಬಗ್ಗೆ ತಾವೇನು ಹೇಳ್ತೀರಿ ನವೀನ್ ಕುಮಾರ್ ಅವರೇ? ಎಸ್, ಇದುವರೆಗೂ ನಾವೇನ್ಕೊಳ್ತಿದ್ವಿ ಅಂದರೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮಾತ್ರ ಬ್ರ್ಯಾಂಡ್ ಬಿಲ್ಡ್ ಮಾಡ್ಬೋದು ಅಂತ. ಆದರೆ ಇವತ್ತಿನ ಟೆಕ್ನಾಲಜಿ ಸಪೋರ್ಟ್ ಹೇಗಿದೆ ಅಂತ ಹೇಳಿದ್ರೆ, ಒಂದು ವೆಬ್ಸೈಟ್ ಬ್ರ್ಯಾಂಡ್ ಅಂತ ಹೇಳಿದ್ರೆ ದೊಡ್ಡ ಸಿನಿಮಾ ತಾರೆ ಅಥವಾ ಒಬ್ಬರು ಸೆಲೆಬ್ರಿಟಿನ ತಂದು ಅವರಿಂದ ಅಡ್ವರ್ಟೈಸ್ಮೆಂಟ್ ಮಾಡಿಸ್ಬೇಕು ಅನ್ನೋದು ಬ್ರ್ಯಾಂಡಿಂಗ್ ಏನಲ್ಲ. ನಮ್ಮ ಬ್ರ್ಯಾಂಡಿಂಗ್ ನಮ್ಮ ರೆಪ್ಯುಟೇಷನ್. ನೀವು ಒಂದ್ಸರಿ ಅವ್ರು ಹೇಳಿದಾಗೆ, ನಾಗಭೂಷಣ ಹೇಳಿದಾಗೆ, ಕನ್ಸಿಸ್ಟೆಂಟಾಗಿ ನೀವು ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್, ಸರ್ಟಿಫಿಕೇಷನ್ ಸ್ಟ್ಯಾಂಡರ್ಡ್ಸು, ಆ ರೆಪ್ಯುಟೇಷನ್ ಬಿಲ್ಡ್ ಮಾಡಿದ್ರೆ, ಆ ಟ್ರಸ್ಟ್ ಲಾಯಲ್ಟಿ ಇದೆಯಲ್ಲ, ಲಾರ್ಜ್ ಸ್ಕೇಲ್ ಬಯರ್ಸಲ್ಲಿ ಅದೇ ಒಂದು ಬ್ರ್ಯಾಂಡ್ ಆಗುತ್ತೆ. ಓಹೋ, ಮಂಡ್ಯ ಅಂದರೆ ಹೇಗೆ, ಅವರು ಕರೆಕ್ಟಾಗಿ ಆನ್ ಟೈಮ್ ಕೊಡ್ತಾರೆ ಮತ್ತು ವಾಲ್ಯೂಮ್ ಎಷ್ಟು ಹೇಳಿರ್ತಾರೋ ಅಷ್ಟು ಕೊಡ್ತಾರೆ. ಈ ವ್ಯಾಲ್ಯೂಸ್ ಬೇಸ್ಡ್ ಬ್ರ್ಯಾಂಡಿಂಗ್ ಇದೆಯಲ್ಲ, ಅದು ಎಫ್ ಪಿ ಒಗಳಲ್ಲಿ ಹೆಚ್ಚಾಗಿ ಹೆಚ್ಚಾಗಿ ಹೋಗಬೇಕು, ಹೊರತು ಸೆಲೆಬ್ರಿಟಿ ಬೇಸ್ಡ್ ಬ್ರ್ಯಾಂಡಿಂಗ್ ಬೇಕು ಅಂತೇನಿಲ್ಲ. ಮತ್ತು ಸಣ್ಣ ಸಣ್ಣ ಇದು ಈಗ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಬಹಳಷ್ಟು ಬಯರ್ ಸೆಲ್ಲರಿಂಗ್ ಮೀಟ್ ಮಾಡುತ್ತೆ. ಇದು ಕರ್ನಾಟಕದ ಹಂತದಲ್ಲಾಗುತ್ತೆ, ಜಿಲ್ಲಾವಾರು ಹಂತದಲ್ಲಾಗುತ್ತೆ. ನಮ್ಮ ರೈತರುಗಳು ಆ ಬಯಸೆಲ್ಲ ಮೀಟಿಂಗಲ್ಲಿ ಕರ್ನಾಟಕದಲ್ಲಿ ಹೊರಗಡೆ ಸ್ಟೇಟ್ಗಳಲ್ಲಿ ಹೋಗಿ ಅಲ್ಲಿ ನೆಟ್ವರ್ಕ್ ಮಾಡಿಕೊಂಡ್ರು ಸಾಕು, ಅವ್ರು ನಮ್ಮನ್ನು ನಾವು ಬ್ರ್ಯಾಂಡ್ ಮಾಡಿ. ಅದಕ್ಕೆ ಇವೆಲ್ಲ ಒಂದು ಬಾರಿ ಸೇಲ್ಸ್ ಆಗೋದಕ್ಕಷ್ಟೇ ಅನುಕೂಲ ಆಗುತ್ತೆ ಅಂತ ಬಹಳಷ್ಟು ಆರೋಪಗಳಿದ್ದಾವೆ. ಈ ತರಹ ಏನೇನು ಅವರು ಮಾರುಕಟ್ಟೆ ಮೇಳಗಳಲ್ಲಿ ಭಾಗವಹಿಸ್ತಾರಲ್ಲ, ಆ ಸಮಯದಲ್ಲಿ ಆಗುವಂಥ ಸೇಲ್ಸ್ ಅಷ್ಟೇ, ಮತ್ತೆ ಇದು ಫರ್ದರ್ ಸೇಲ್ಸ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ. ಯಾಕಂತಂದರೆ ಇಲ್ಲೇ ಗ್ಯಾಪ್ ಆಗ್ತಾ ಇರೋದು. ನಮ್ಮಲ್ಲಿ ಮತ್ತೆ ಅವರು ರಿಪೀಟ್ ಕಸ್ಟಮರ್ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ವ್ಯವಸ್ಥೆಗಳಿರಬೇಕು. ನಾವು ನಮ್ಮ ಬಿಸ್ನೆಸ್ ಕಾರ್ಡ್ ಕೊಟ್ಟರೆಆಗ್ಬೋದು, ಒಂದು ಸಣ್ಣ ವೆಬ್ಸೈಟ್, ಇವಾಗ ಒಂದು 5,000 ಕೊಟ್ಟರು ಒಂದು ವೆಬ್ಸೈಟ್, ಅತ್ಯಾಧುನಿಕ ವೆಬ್ಸೈಟ್ ಒಬ್ಬ ಇಂಜಿನಿಯರಿಂಗ್ ಕಾಲೇಜ್ ಹುಡುಗ ಮಾಡಬಲ್ಲ. ಅದರಲ್ಲಿ ಅವರು ಯಾರೇ ಹೊರಗಡೆಯವರು ಅಪ್ರೋಚ್ ಆದರೂ ನಮಗೆ ಫೋನ್ಗೆ ಸಿಗಬೇಕು ಅಂತೇನಿಲ್ಲ. ಸೊ ಈ ಥರ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಥವಾ ವಾಟ್ಸ್ಯಾಪಲ್ಲಿ ವಾಟ್ಸ್ಯಾಪ್ ಬಿಸ್ನೆಸ್ ಇದೆ, ಇವೆಲ್ಲವೂ ನಿಮ್ಮ ಒಂದು 5,000 ಬಡ್ಜೆಟಲ್ಲಿ ಇವೆಲ್ಲ ನೀವು ಒಂದು ಬ್ರ್ಯಾಂಡಿಂಗ್ ಸೆಟ್ ಮಾಡ್ಕೋಬೋದು. ಏನಂತ ಹೇಳಿದ್ರೆ, ನಾವು 24/7 ಆಕ್ಸೆಸಿಬಿಲಿಟಿ ಇರಬೇಕು. ಈಗ ಬೋರ್ಡ್ ಆಫ್ ಡೈರೆಕ್ಟರ್ ಇಬ್ಬರು ಹೋಗಿರ್ತಾರೆ, ಸಿ ಇ ಒಬ್ಬರು ಹೋಗಿರ್ತಾರೆ ಇವತ್ತು, ಮತ್ತು ನೆಕ್ಸ್ಟ್ ಯಾವುದಕ್ಕೂ ಇನ್ನಿಬ್ಬರು ಹೋಗಿರ್ತಾರೆ. ಸೊ ಯಾರೂ ಒಂದು ಕರೆಕ್ಟಾಗಿ ಬಿಸ್ನೆಸ್ ಕಾರ್ಡ್ ಕೊಟ್ಟಿರಲ್ಲ ಅಥವಾ ಒಬ್ರದ್ದು ಫೋನ್ ನಂಬರ್ ಇರುತ್ತೆ, ಬಿಸಿ ಇರ್ತಾರೆ ಇತ್ತಲ್ಲ. ಆದರೆ ಈ ಡಿಜಿಟಲ್ ಮೀಡಿಯಾ ಅಂದರೆ ನಮ್ಗೆ ಎನ್ಕ್ವೈರಿ ಬಂದಿದ್ದು ಆರಾಮಾಗಿ ಕ್ಯಾಪ್ಚರ್ ಮಾಡ್ಬೋದು ಇಮೇಲ್ಗಳಲ್ಲಿ. ಸೊ ಹಾಗಾಗಿ ಚೆಕ್ ಲಿಸ್ಟಲ್ಲಿ ಒಂದು 4-5 ಪ್ರತಿಯೊಬ್ಬರು ಪ್ರಾಪರ್ ಬಿಸ್ನೆಸ್ ಕಾರ್ಡ್ ಇಟ್ಕೋಬೇಕು, ಒಂದು ಸಣ್ಣ ವೆಬ್ಸೈಟ್ ಮತ್ತು ವಾಟ್ಸ್ಯಾಪ್ ಬಿಸ್ನೆಸ್, ಈ ಥರ ಅವ್ರಿಗೆ ಯಾವ್ದು ಸೂಕ್ತವಾಗುತ್ತೋ ಅಷ್ಟು ಮಾಡಿಕೊಂಡ್ರೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರಲ್ಲ. ಎಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ ನೀವು ಹೇಳೋಂಥ ಸಮಸ್ಯೆಗಳು ಹುಟ್ಟಾಗೋದು. ಹೇಳಿ ಸರ್. ಅದೇ ಇದು ಚಾಲೆಂಜಸ್ ಅಲ್ಲಿ ಇದೆ. ಇನ್ನು ಒಂದು 4-5 ಪಾಯಿಂಟ್ಸ್ ಇದು ನಾವು ಹೇಳ್ತೀನಿ ರೈತರಿಗೆ. ಎಫ್ ಪಿಒಸ್ ಯಾಕೆ ಸಪ್ಲೈಸ್ ಕಂಟಿನ್ಯೂಟಿ ಬರಲ್ಲ? ಫಸ್ಟು ಪಾಯಿಂಟು ಪ್ರೈಸಿಂಗ್. ಅವ್ರನ್ನಿದೆ ಒಂದೇ ಪ್ರೈಸೆಲ್ಲ ಇಟ್ಕೊಳ್ತಾರೆ ಅವರು. ಸಪೋಸ್ ಮಾರ್ಕೆಟ್ ಪ್ರೈಸ್ ಇವತ್ತು 100 ರೂಪಾಯಿ ಇದೆ, ಅವ್ರು 110 ಕೊಡಿ, ಆ ಥರ ಬಯಸ್ ಏನು ಬರಲ್ಲ. ಬಯಸ್ ಚಾಲೆಂಜಸ್ ನಾವು ಇಡ್ತಾ ಇದ್ದೀವಿ. ಫಸ್ಟ್ ಪಾಯಿಂಟು ಪ್ರೈಸಿಂಗ್. ನಮ್ಮ ರಿಕ್ವೆಸ್ಟ್ ಇದೆ ಎಲ್ಲ ಎಫ್ ಪಿಒಸ್ಗೆ, ಪ್ರೈಸ್ ಯಾರನ್ನು ಮಾರ್ಕೆಟ್ ಪ್ರೈಸಲ್ಲೂ ಅವರು ಬೈ ಮಾಡ್ತಾರೆ ಅದಕ್ಕೆ ಅವರು ಒಪ್ಕೊಳ್ಬೇಕು. ಫಸ್ಟು ಸಪ್ಲೈಸು ಆಟೋಮೆಟಿಕಾಗಿ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಪಾಯಿಂಟು ನವೀನ್ ಹೇಳಿದೆ, ಆ ಥರ ಕಂಟಿನ್ಯೂ ಸಪ್ಲೈಸ್ ಬೇಕು. ಸಪೋಸ್ ನಾವು ಒಂದು ಎಪ್ಪಿ ಹತ್ತಿರ ಹೋಗ್ತೀನಿ, ನಮ್ಗೆ ಸಪೋಸ್ ಜಾಗರಿ ಬೇಕು ಡೈಲಿ 1 ಟನ್, ಅವ್ರು ಡೈಲಿ 1 ಟನ್ ಸಪ್ಲೈ ಮಾಡೋಕ್ಕೆ ಅವ್ರಿಗೆ ಪ್ಲಾನಿಂಗ್ ಮಾಡ್ಕಿ ಸ್ಟೋರೇಜ್ ಮಾಡಬೇಕು. ಆ ಕನ್ಸಿಸ್ಟೆನ್ಸಿ ಇಲ್ವ. ಸಪೋಸ್ ಅವ್ರು ಇವತ್ತು ಸಪ್ಲೈ ಮಾಡ್ತಾರೆ, ನೆಕ್ಸ್ಟ್ ಟೈಮು ಅದೇ ಸರ್ ನಮ್ಮ ಹತ್ರ ಇಲ್ವ ಸ್ಟಾಕು, ಆ ಥರ ಯಾವುದು ಆಮೇಲೆ ಕಸ್ಟಮರ್ಸ್ ಬರಲ್ಲ. ಅವ್ರ ಕಸ್ಟಮರ್ಸ್ ಕಂಟಿನ್ಯೂಟಿ ಬೇಕು. ಇನ್ನೊಂದು ಕ್ವಾಲಿಟಿ, ಕ್ವಾಲಿಟಿ ಫಸ್ಟ್. ಅದೇ ಕ್ವಾಲಿಟಿ ಬಗ್ಗೆ ಅವರು ತುಂಬ ಪ್ರಾಡಕ್ಟ್ ಫಸ್ಟು ಲಾಂಚಿಗೆ ಮುಂಚೆ ಅವರು ಎಲ್ಲ ಕ್ವಾಲಿಟಿ ಸರ್ಟಿಫಿಕೇಷನು ಎಲ್ಲ ಅವರು ಲ್ಯಾಬ್ ಟೆಸ್ಟಿಂಗ್ ಎಲ್ಲ ಮಾಡಿ ಅವ್ರು ಇಟ್ಕೋಬೇಕು. ಅದು ಅವ್ರಿಗೆ ವ್ಯಾಲ್ಯೂ ಅಡಿಷನ್ ಬರುತ್ತೆ ಸೇಲ್ಸಲ್ಲಿ. ಈ 3-4 ಪಾಯಿಂಟ್ಸ್ ಅವ್ರು ನೋಡಿದ್ರೆ ಆರಾಮಾಗಿ ಸೇಲ್ ಆಗುತ್ತೆ, ಕಂಟಿನ್ಯೂಟಿ ಆಗುತ್ತೆ. ಕಸ್ಟಮರ್ಸು ಎಲ್ಲ ಕಸ್ಟಮರ್ಸ್ಗೆ ಬೇಕು. ಅವರಿಗೂ ರೈತರು ಸಪೋರ್ಟ್ ಮಾಡ್ತಾರೆ. ನಮ್ಮ ಕಂಪ್ನಿದ ಗ್ರೀನ್ ಆಬ್ಜೆಕ್ಟ್ ಎಗ್ರೋ ಇಂಡಿಯಾ, ಅವ್ರು B2B ಎಲ್ಲ ತುಂಬ ಆರ್ಡರ್ಸ್ ಇದೆ, B2C ಎಲ್ಲ ಇದೆ, B2B ತುಂಬ ಹೋಟೆಲ್ಸ್, ಅವರು 150 ಹೋಟೆಲ್ಸ್ ಅವರು ಮಾಡ್ತಾಯಿದೆ ಸಪ್ಲೈಸ್ ತರಕಾರಿ ಎಲ್ಲ. ಅವ್ರು ಆರ್ಡರ್ ಕೊಡ್ತಾರೆ ಇಲ್ಲರು, ಅವ್ರಿಗೆ ನಾವು ಮಂತ್ಲಿ ಒಂದು ರೇಟೆಲ್ಲ ಫಿಕ್ಸ್ ರೇಟಲ್ಲಿ ಕೊಟೇಶನ್ ಕೊಡಬೇಕು. ಇವ್ರಿಗೆ ನಾವು ಡೈಲಿ ಪ್ರೈಸ್ ಆ ರೇಟ್ಸ್ ಮ್ಯಾಚ್ ಮಾಡಿ ಇವು ಸಪ್ಲೈ ಮಾಡ್ಬೋದು ಆರಾಮ್ಗನ. ಹೇಳಿ ನವೀನ್ ಕುಮಾರ್. ಈಗ B2B B2C ಏನಾಗಿದೆ ಅಂತಂದರೆ, ರೈತರುಗಳಿಗೆ ಇಂಡಿವಿಜುವಲ್ ಲೆವೆಲಲ್ಲೇ ವರ್ಕ್ ಮಾಡ್ತಾ ಬಂದಿದ್ದಾರೆ. ಒಂದು ಕಲೆಕ್ಟಿವ್ ಆಗಿ ಎಫ್ ಪಿ ಓಲ್ಲಿ ಬಂದಾಗ ಏನು ಕಸಿಬಿಸಿ ಆಗುತ್ತಂತಂದರೆ, ಮೊದಲು ಇಂಡಿವಿಜುವಲ್ ಲೆವೆಲಲ್ಲಿ ಮಧ್ಯವರ್ತಿಗಳಿಗೂ 10 ವರ್ಷದಿಂದ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ ಅನ್ನೋ ಒಂದು ಕಸ್ಟಮರ್ ಲಾಯಲ್ಟಿ ಲೂಪ್ ಇತ್ತು. ಅವರು ನನ್ನ ಸೋಷಿಯೋ ಎಕನಾಮಿಕ್ ಸಾಧಕ ಬಾಧಕಗಳು ಇದೆ, ಅವ್ರ ಜೊತೆ ಒಂದು ಫ್ರೆಂಡ್ಲಿ ಲೆವೆಲಾಗಿ ಟ್ರಾನ್ಸಾಕ್ಷನಲ್ ಲೆವೆಲಲ್ಲೂ ಕೂಡ ಒಂದು ಕಸ್ಟಮರ್ ಲಾಯಲ್ಟಿ ಲೂಪ್ ಇತ್ತು ಮಧ್ಯವರ್ತಿಗಳು, ಅದು ಅವರು ಒಗ್ಗಿಸ್ಕೊಂಡು ಬಿಟ್ಟಿದ್ದಾರೆ. ಈಗ FPOಲಿ ಅಗ್ರಿಗೇಟೆಡ್ ಆಗಿ ಬಂದು ಮಾಡಲಿಕ್ಕೆ ಅದೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಬಿಗ್ ಬಯರ್ಸ್ ಯಾರಿದ್ದಾರೆ, ಯಾರು ಈಸಿಯಾಗಿ ಸ್ಕೇಲ್ ಮಾಡ್ಬೋದು, ಯಾರು ನಿಮ್ಮ ಜೊತೆ ಹಲವಾರು ವರ್ಷಗಳು ಕಂಟಿನ್ಯೂಸ್ ಆಗಿ ತೊಗೋಬೋದು, ಅವರಲ್ಲಿ ಎಕ್ಸ್ಪೆಕ್ಟೇಷನ್ನು ಆ ಕಸ್ಟಮರ್ ಲಾಯಲ್ಟಿ ಲೂಪ್ ಬಿಲ್ಡ್ ಮಾಡೋದಿದೆಯಲ್ಲ, ಇದು ಎಫ್ ಪಿ ಒ ಕೆಲವು ಒಂದು ಅಥವಾ ಎರಡು ವರ್ಷ ಹಾಕಬೇಕು, ಅಂದರೆ ಅವರು ಪರಿಶ್ರಮ ಹಾಕಬೇಕು. ಆವಾಗ ಹೇಗೆ ನಿಮ್ಮ ಹಳೆಯ ಮಧ್ಯವರ್ತಿಗಳ ಜೊತೆ ಒಂದು ಲಾಯಲ್ಟಿ ಲೂಪ್ ಬಿಲ್ಡ್ ಆಗಿಟ್ಟು ಇವ್ರ ಜೊತೆನೂ ಒಂದು ಲಾಯಲ್ಟಿ ಲೂಪ್ ಬಿಲ್ಡ್ ಆಗುತ್ತೆ. ಇದು ಕೆಲವೊಂದು ಎಫ್ ಪಿ ಒಗಳು ಆಗಲೇ ತುಂಬ ಮೆರಿಟೋರಿಯಸ್ ಎಫ್ ಪಿ ಒಗಳು ಇದನ್ನು ಕಂಡುಕೊಂಡು ರೈತರು ಕನ್ವಿನ್ಸ್ ಮಾಡಿದ್ದಾರೆ, ನಮಗೆ ಪೇಮೆಂಟ್ ಏನಿದೆ 5 ಡೇಸ್ ಆದ್ರೂ ಪಕ್ಕ ಆಗುತ್ತೆ ಅಥವಾ 10 ಡೇಸ್ ಆಗುತ್ತೆ, ಮಧ್ಯವರ್ತಿಗಳು ನೆಕ್ಸ್ಟ್ ದಿನನೇ ಕೊಡ್ತಾರೆ. ಆದರೆ ಅದಕ್ಕೆ ಎಷ್ಟೊಂದು ಬಾಧಕಗಳಿರ್ತವೆ, ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಕೊಂಡು ಹೊಸ ಕಸ್ಟಮರ್ನ ಆ್ಯಡ್ ಮಾಡ್ಬೇಕಾದ್ರೆ ಕೆಲವೊಂದು ರೆಸಿಸ್ಟೆನ್ಸ್ ಇದೆ, ಕೆಲವೊಂದು ಹೊಸ ಪ್ರೋಸೆಸ್ ಇದೆ. ಅದಕ್ಕೆ ಎಫ್ ಪಿ ಒ ಅಡ್ಜಸ್ಟ್ ಆಯಿತು ಅಂದರೆ ರೈತರುಗಳು ಕೂಡ ಅಡ್ಜಸ್ಟ್ ಆಗ್ತಾರೆ. ಅಲ್ಲ, ಈ ಬಿ ಟು ಬಿ ಬಿ ಟು ಸಿ ಅದನ್ನೊಂಚೂರು ಎಕ್ಸ್ಪ್ಲೈನ್ ಮಾಡಿ. ಓಕೆ, ನಾಗಭೂಷಣ್ ನೀವು ಬಿ ಟು ಬಿ ಎಲ್ಲ ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, ಅದರೆಲ್ಲ ಕಸ್ಟಮರ್ ಡೈರೆಕ್ಟ್ಗೆ ನಿಮ್ಗೆ ಕಾಣಿಸಲ್ಲ. ಬಿ ಟು ಬಿ ಬಿಸ್ನೆಸ್ ಸಪೋಸ್ ನಮ್ಮ ಒಂದು ಎಫ್ ಪಿ ಒದೆ ಅದೊಂದು ಬಿಸ್ನೆಸ್ಸು, ಇನ್ನೊಂದು ಲೈಕ್ ಬಿಸ್ನೆಸ್ಸು ಲೈಕ್ ಮೆಟ್ರೋ ಕ್ಯಾಶ್ ಆ್ಯಂಡ್ ಕೇರ್ ಅವ್ರದ್ದು ಬಿಸ್ನೆಸ್ಸು. ಅವ್ರೇನು ಆರ್ಡರ್ಸಿ ಅದು ಅವ್ರ ಮಧ್ಯೆ ಟ್ರಾನ್ಸಾಕ್ಷನ್ ಅದು ಬಿ ಟು ಬಿ ಟ್ರಾನ್ಸಾಕ್ಷನ್ ಆಗುತ್ತೆ. ಮೆಟ್ರೋ ಔಟ್ಲೆಟ್ನಿಂದ ರೀಟೇಲ್ ಕಸ್ಟಮರ್ಸ್ ಬರುತ್ತೆ ಅವ್ರ ಅಂಗಡಿಗೆ, ಅವ್ರು ನೋಡ್ಕೊಂಡು ಬೈ ಮಾಡಿದ್ರೆ ಅದು ಬಿ ಟು ಸಿ ಸೆಗ್ಮೆಂಟು. ಅವ್ರು ಡೈರೆಕ್ಟ್ಗಾ ಬಿ ಟು ಸಿ ಮೀನ್ಸ್ ಡೈರೆಕ್ಟ್ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ. ಬಿ ಟು ಬಿ ಅಲ್ಲೆಲ್ಲ ಹೋಲ್ಸೇಲ್ ಬಲ್ಕ್ ಪ್ಯಾಕಿಂಗ್ ಎಲ್ಲ ಆಗುತ್ತೆ, ಬಿ ಟು ಸಿ ಎಲ್ಲ ರೀಟೇಲ್ ಪ್ಯಾಕ್ ಎಲ್ಲ ಸೇಲ್ಸ್ ಆಗುತ್ತೆ. ಬಿ ಟು ಬಿ ಕಸ್ಟಮರ್ಸ್ ಇದೆ ಅವ್ರು ಮತ್ತೆ ಅವರು ಬ್ರ್ಯಾಂಡಲ್ಲ ಪ್ಯಾಕ್ ಮಾಡಿ ರೀಪ್ಯಾಕ್ ಮಾಡಿ ಸೇಲ್ ಮಾಡ್ತಾರೆ, ಅದೆಲ್ಲ ಬಿ ಟು ಸಿ. ಓಕೆ, ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದು ನವೀನ್ ಕುಮಾರ್ ಅವರೇ? ಸಿಂಪಲ್ ಆಗಿ ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಒಬ್ಬ ವ್ಯಾಪಾರಿ ಎ ಪಿ ಎಂ ಸಿಗೆ ಹೋಗಿ ಅವನು ನಮ್ಮ ಮನೆ ಮುಂದೆ ಮಾಡಿದ್ರೆ ಅದು ಬಿಸ್ನೆಸ್ ಟು ಕಸ್ಟಮರ್, ಅವನನ್ನು ಒಂದು ಬಿಸ್ನೆಸ್ ಅಂತ ತಂದ್ಕೊಂಡ್ರೆ, ಅದೇ ಆ ವ್ಯಾಪಾರಿ ಅವನು ವ್ಯಾಪಾರಿ ಎ ಪಿ ಎಂ ಸಿ ಒಂದು ಹೋಲ್ಸೇಲ್ ಅಂಗಡೀಲಿ ತಗೊಂತಾನೆ ತರಕಾರಿಗಳನ್ನು, ದಿನವತ್ತಿ ಏನು ಫ್ರೆಶ್ ಇರುತ್ತೆ ಅದು ಬಿ ಟು ಬಿ ಆಗ್ಬಿಡುತ್ತೆ. ಅಥವಾ ನಾವು ಒಂದು ಸೂಪರ್ ಮಾರ್ಕೆಟ್ ಹೋಗ್ತೀವಿ, ಹಲವಾರು ಸೂಪರ್ ಮಾರ್ಕೆಟ್ಗಳಿದೆ ಈಗ ಮೈಸೂರಲ್ಲೇ ನೋಡಿದ್ರೆ, ಹಲವಾರು ಸೂಪರ್ ಶಾಪ್ಗಳಿದ್ದಾವೆ ಈಗ, ಅದರಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಇದ್ದಾವೆ ಅಥವಾ ದೊಡ್ಡ ದೊಡ್ಡ ಬ್ರ್ಯಾಂಡೆಡ್ಡು ಇದಿರುತ್ತೆ. ಸೊ ಈ ಸೂಪರ್ ಶಾಪ್ಗಳು ಯಾವಾಗ ಒಂದು ಎಫ್ ಪಿ ಒ ಜೊತೆ ಒಂದು ಒಡಂಬಡಿಕೆ ಮಾಡಿಕೊಂಡು ನಮಗೆ ಪ್ರತಿ ವಾರಕ್ಕೂ ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೊಡಿ ಅಥವಾ ಈ ಫ್ಲೋರ್ ಕೊಡಿ ಅಂತ ಹೇಳಿದ್ರೆ, ಆ ಸಂಬಂಧ ಇದೆಯಲ್ಲ, ಆ ಎಂಗೇಜ್ಮೆಂಟ್ ಇದೆಯಲ್ಲ, ಅದು ಎಫ್ ಪಿ ಒ ಒಂದು ಬಿಸ್ನೆಸ್, ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ, ಈ ಸೂಪರ್ ಶಾಪ್ ಅವರ ಪ್ರೊಕ್ಯೂರ್ಮೆಂಟ್ ಟೀಮ್ ಇರುತ್ತೆ, ಅವರು ಒಂದು ಸಂಸ್ಥೆ. ಸೊ ಇಲ್ಲಿ ಜಿ ಎಸ್ ಟಿಯಿಂದ ಹಿಡಿದು ಅಥವಾ ಏನೇನು ಫೈನಾನ್ಷಿಯಲ್ ಅದೆಲ್ಲ ಫಾಲೋ ಮಾಡಬೇಕಾಗುತ್ತೆ. ಅದೇ ಬಿಸ್ನೆಸ್ ಟು ಕಸ್ಟಮರ್ ಅಂತ ಹೇಳಿದ್ರೆ ಕಸ್ಟಮರ್ಗೆ ನಾವೇನು ಆ ಥರ ಎಂಗೇಜ್ಮೆಂಟ್ ಅಥವಾ ಅಗ್ರಿಮೆಂಟ್ ಏನಿರಲ್ಲ. ಓಕೆ ನವೀನ್ ಕುಮಾರ್, ಈಗ ನಾನೊಂದು ಎಫ್ ಪಿ ಒ ಅನ್ಕೊಳ್ಳಿ, ನೀವೊಂದು ಬಿಸ್ನೆಸ್ ಎಂಟಿಟಿ, ಹಾಂ ಆಯಿತಾ, ಈಗ ಇವರು ನಿಮ್ಮ ಕನ್ಸ್ಯೂಮರ್. ಎಸ್. ಈಗ ನಾನು ನಿಮ್ಮ ಜೊತೆನೂ ಬಿಸ್ನೆಸ್ ಮಾಡ್ತೀನಿ, ಇವ್ರ ಜೊತೆ ಕನ್ಸ್ಯೂಮರ್ ಜೊತೆನೂ ಬಿಸ್ನೆಸ್ ಮಾಡ್ತೀನಿ ಅಂದಾಗ ಈಗ ನಿಮಗೆ ನಿಮ್ಮ ಬಿಸ್ನೆಸ್ಸಿಗೆ ತೊಂದರೆ ಆಗಲ್ವಾ? ಇಲ್ಲ, ನನ್ನ ರೀಜನ್ನು ಮತ್ತು ನಮ್ಮ ಟಾರ್ಗೆಟ್ ಕಸ್ಟಮರ್ಸ್ ಡಿಪೆಂಡ್ ಆಗುತ್ತೆ ಅಲ್ವಾ. ನಮ್ಮ ಈಗ ಒಂದು ಬಿಸ್ನೆಸ್ ಅವರು ಅವರು ಬರೀ ಪ್ರಾಡಕ್ಟ್ ಒಂದು ಕಮಾಡಿಟಿ ಅಂತ ಹೇಳ್ತೀವಿ, ನಮಗೆ ನಿಮ್ಮ ಒಬ್ಬ ರೈತನಿಂದ ಏನು ಸಿಗುತ್ತೆ ಅಂತಂದರೆ ಒಂದು ಕಮಾಡಿಟಿ, ಅದನ್ನು ಪ್ಯಾಕೇಜ್ ಮಾಡಿ ಒಂದು ಪ್ರಾಡಕ್ಟ್ ಮಾಡಿ ಅದನ್ನು ಇನ್ಸೆಂಟಿವೈಸ್ ಮಾಡಿ ಅಥವಾ ಕೆಲವೊಂದು ಸರಿ ಮಾರ್ಕೆಟಿಂಗ್ ಮಾಡಿ ಡಿಸ್ಕೌಂಟ್ ಮಾಡಿ, ಇವೆಲ್ಲ ಒಂದು ಟಾರ್ಗೆಟ್ ಕಸ್ಟಮರ್ಸ್ ಬೇರೆ ಇರುತ್ತೆ. ಆದರೆ ನೀವು ಡೈರೆಕ್ಟ್ ಕನ್ಸ್ಯೂಮರ್ಗೆ ಅಲ್ಲಿ ಕ್ವಾಲಿಟಿ ಒಂದು ಮಟ್ಟಿಗೆ, ಕಾಸ್ಟಿಂಗ್ ತುಂಬ ಇಂಪಾರ್ಟೆಂಟ್ ಅವ್ರಿಗೆ, ನಮಗೆ ಕಮಾಡಿಟಿನೇ ತೊಗೊಳ್ತೀವಿ, ನಮಗೆ ಕಾಸ್ಟ್ ಕಡಿಮೆ ಇರಬೇಕು. ಈ ಥರ ಇದ್ದಾಗ ಮತ್ತು ರೀಜನ್ ವೈಸು ಸ್ಕೇಲ್ ವೈಸ್ ಇವೆಲ್ಲವೂ ಬದಲಾಗುತ್ತೆ. ಅದಕ್ಕೆ ಒಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ನವೀನ್, ಸಪೋಸ್ ಅವರು ರೈತರು ಡೈರೆಕ್ಟ್ಗೆ ಎಫ್ ಪಿ ಒ ಒಂದು ಬಿ ಟು ಸಿ ಕಸ್ಟಮರ್ಸ್ಗೆ ಮಾಡ್ಬೋದು. ಈಗ ಅದಕ್ಕೆ ಡಾಟಾ ಇದೆ, ಆಲ್ಮೋಸ್ಟ್ ಎಲ್ಲ ಕಂಪ್ನಿ ಸೇರಿಸಿ ಈಗ ಬಿ ಟು ಸಿ ಎಲ್ಲ 2% ಬಿಸ್ನೆಸ್ ಆಗ್ತಾಯಿದೆ ಡೈರೆಕ್ಟ್, 98% ಬಿ ಟು ಬಿ ಎಲ್ಲ ಆಗ್ತದೆ, ಸ್ಕೋಪ್ ಇದೆ. ಇದು ರೈತರು ಡೈರೆಕ್ಟ್ಗೆ ಎಫ್ ಪಿ ಒ ಡೈರೆಕ್ಟ್ಗೆ ಮಾಡ್ಬೋದು, ಕಂಪ್ನಿಗೆ ಏನು ತೊಂದರೆ ಇಲ್ಲ, ಇನ್ನು ಸ್ಕೋಪ್ 98% ಇದೆ. ಉದಾಹರಣೆಗೆ ಹಲವಾರು ಎಫ್ ಪಿ ಒಗಳು ಭಾಳಷ್ಟು ಟೈಮ್ ಟ್ರೈ ಮಾಡಿದರೆ, ಕೆಲವೊಂದು ಸರಿ ಸಕ್ಸೀಡ್ ಆಗಿದರೆ, ಕೆಲವೊಂದು ಸರಿ ಆಗಿಲ್ಲ, ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಅಲ್ಲೇ ಒಂದು ಮಂಗಳವಾರ ಶುಕ್ರವಾರ ವಾರಕ್ಕೆ 2 ದಿನ ಅಲ್ಲಿನ ಅವರು ಬೆಳೆದಿರೋಂಥ ಎಫ್ ಪಿ ಒಗಳಿಂದ ತಾಜಾ ಮಾಲನ್ನು ತಂದು ಅಪಾರ್ಟ್ಮೆಂಟ್ ಸೊಸೈಟಿ ಜೊತೆ ಅಲ್ಲೇ ಡೈರೆಕ್ಟ್ ಮಾಡ್ಕೊಂಡು, ಇದು ಬಿ ಟು ಸಿನೇ ಆಗುತ್ತೆ ಒಂದು ರೀತಿಯಲ್ಲಿ. ಈಗ ಎಫ್ ಪಿ ಒ ಮತ್ತು ಎಫ್ ಪಿ ಒಗಳ ನಡುವಿನ ಬಿಸ್ನೆಸ್ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ, ಇದನ್ನು ತಾವು ಬಿ ಟು ಬಿ ಅಂತಲೇ ಕನ್ಸಿಡರ್ ಮಾಡ್ತೀರಾ ಅಥವಾ ಹೇಗೆ ನಿಮ್ಮ ಚಿಂತನೆ? ಹಾಂ, ಎಫ್ ಪಿ ಒ ಬಿಸ್ನೆಸ್ಸು ಬಿ ಟು ಬಿ ಅವ್ರು ಬಿ ಟು ಸಿ ಎರಡೂ ಮಿಕ್ಸ್ ಇದೆ. ಅವರು ಮ್ಯಾಕ್ಸಿಮಮ್ ಎಫ್ ಪಿ ಒಸ್ ನಾವು ನೋಡಿದ್ದೆ, ನಾವು ಎಕ್ಸ್ಪೀರಿಯನ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಎಫ್ ಪಿ ಒಸು ಇನ್ಪುಟ್ ಬಿಸ್ನೆಸ್ ಮಾಡ್ತಾ ಇದೆ, ಅದೆಲ್ಲ ಬಿ ಟು ಸಿ. ಅವ್ರ ರೈತರಿಗೆ ಅವರು ಪೆಸ್ಟಿಸೈಡು ಫರ್ಟಿಲೈಸರ್ ಎಲ್ಲ ಸೇಲ್ಸ್ ಆದ ಬಿ ಟು ಸಿ ಸೆಗ್ಮೆಂಟ್ ಎಲ್ಲ ಆಗುತ್ತೆ. ಎಂಡ್ ಅವರು ಕಂಪ್ನಿ ಜೊತೆ ತಗೊಂತಾರೆ, ಅವರು ರಿಟೇಲ್ ಎಲ್ಲ ಸೇಲ್ ಮಾಡ್ತಾರೆ. ಅವರು ಮತ್ತೆ ಅವ್ರ ಔಟ್ಪುಟ್ ಬಿಸ್ನೆಸ್ಸು ಇದೆ. ಸಪೋಸ್ ಅವರು ಏನೇನು ಬೆಳ್ತಾ ಇದೆ, ಅದು ಮಿಲೆಟ್ಸು, ಜಾಗರಿ, ವೆಜಿಟೇಬಲ್ಸ್ ಅದೆಲ್ಲ ಔಟ್ ಸೈಡ್ ಸೇಲ್ ಮಾಡಿ ಬಿ ಟು ಬಿ ಬಿಸ್ನೆಸ್ ಎಲ್ಲ ಆಗುತ್ತೆ. ಮ್ಯಾಕ್ಸಿಮಮ್ ನಮ್ಮ ರಿಕ್ವೆಸ್ಟ್ ಇದೆ ಅವರು ಬಿ ಟು ಬಿ ಮ್ಯಾಕ್ಸಿಮಮ್ ಔಟ್ಪುಟ್ ಬಿಸ್ನೆಸ್ ಮಾಡಬೇಕು. ಈಗೆಲ್ಲ ಎಪಿಒಸು ಮ್ಯಾಕ್ಸಿಮಮ್ ಅವ್ರ ಕನ್ಸಂಟ್ರೇಷನ್ ಇನ್ಪುಟ್ ಬಿಸ್ನೆಸ್, ಅದರಲ್ಲಿ ಏನು ಉಪಯೋಗ ಇಲ್ಲ, ಅವ್ರ ಬಿಸ್ನೆಸ್ ಸ್ಕೇಲ್ ಅಪ್ ಆಗಲ್ಲ. ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು ಇಂಟರ್ ಎಫ್ ಪಿ ಒ ಬಿಸ್ನೆಸ್. ಯೆಸ್, ಈಗ ಒಂದು ಎಫ್ ಪಿ ಒ ಕಾಫಿ ಮಾಡ್ಬೋದು, ಇನ್ನೊಂದು ಎಫ್ ಪಿ ಒ ಭತ್ತ ಮಾಡ್ಬೋದು. ಈ ಎರಡೂ ಕೂಡ ಪರಸ್ಪರ ತಮ್ಮ ಉತ್ಪನ್ನಗಳನ್ನು ಪರಸ್ಪರ ಮಾರಾಟ ಮಾಡಿಕೊಂಡ್ರೆ ಅದು ಬಿಸ್ನೆಸ್ ಟು ಬಿಸ್ನೆಸ್ ಅಂತ ಕನ್ಸಿಡರ್ ಆಗುತ್ತಾ ಹೇಗೆ ಅಂತ. ಯೆಸ್ ಯೆಸ್, ಅದು ಒಂದ್ಸರಿ ರೀಸೆಲ್ಲರ್ ಅಂತಾನು ಹೇಳ್ಪಡ್ಲಾಗುತ್ತೆ, ಇನ್ನೊಂದು ಸಿಲ್ಬೋ ಟರ್ಮ್. ಈಗ ಒಂದು ಎಫ್ ಪಿ ಒ ನಾವು ಇದನ್ನ ಬೆಳೆಯಲ್ಲ, ಆಗ್ಲೇ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ನಮ್ ಇರುವಂತಹ ಕಸ್ಟಮರ್ಸ್ ಗಳಿಗೆ ನಾವು ಕೊಡ್ತಾ ಇದೀವಿ. ಸೊ ಇನ್ನೊಂದು ಎಫ್ ಪಿ ಒ ಇಂದ ಪ್ರೊಕ್ಯೂರ್ ಮಾಡಿಕೊಂಡು ನಾವು ರೀಸೆಲ್ಲರ್ ಆಗಿ ನಮ್ಮ ಇರುವಂತ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿರೋ ಬೈಯರ್ ಗಳಿಗೆ ನಾವು ಮಾಡಬಹುದು. ಈಗ ಒಬ್ಬ ರೈತ ಉತ್ಪಾದಕನೂ ಹೌದು, ಗ್ರಾಹಕನೂ ಹೌದು. ಒಂದು ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಕನಿಷ್ಠ 1,000 ಜನ ಇದ್ರೆ 25 ಎಫ್ ಪಿ ಒಗಳಲ್ಲಿ 25,000 ಜನ ಆಗ್ತಾರೆ. ಅಂದ್ರೆ 25,000 ಕನ್ಸ್ಯೂಮರ್ಸ್ ಅಂತಾನು ನಾವು ಭಾವಿಸ್ಬೋದಲ್ವಾ? ಈ ಮಾರ್ಕೆಟ್ ಪೊಟೆನ್ಷಿಯಲ್ನ ಯಾವ ರೀತಿ ಎಫ್ ಪಿ ಒಗಳು ಬಳಕೆ ಮಾಡ್ಕೋಬೇಕು ಅಂತೀರಿ? ಇದು ತುಂಬ ಒಳ್ಳೆ ಪೊಟೆನ್ಷಿಯಲ್ ಇದೆ ಕಂಪ್ನೀಸ್ಗೆ. ಇನ್ನು ಪ್ರೈವೇಟ್ ಕಂಪ್ನೀಸ್ ಎಲ್ಲ ಈ ಇದಕ್ಕೆ ಸ್ಟ್ರೆಂಗ್ ನೋಡ್ತಾರ, ಅವ್ರು ಎಫ್ ಪಿ ಒ ಥ್ರೂ ಎಲ್ಲ ಅವ್ರ ಪ್ರಾಡಕ್ಟ್ಸು ಈ 25,000 ರೈತರಿಗೆ ಸೇಲ್ ಮಾಡೋಕ್ಕೆ ಯಾವ ಪ್ರೇರಣೆ ಮಾಡ್ತಾರೆ, ಅವರು ಮಾಡ್ಬೋದು ಆರಾಮ್ಗೆ, ಸೇಲ್ಸು ಆಗುತ್ತೆ, ಅವ್ರಿಗೆ ಇನ್ಕಮ್ ಸಿಕ್ಕುತ್ತೆ. ಅಲ್ಲ, ಅದಕ್ಕೇನು ಸ್ಟ್ರಾಟಜೀಸ್ ಇರಬೇಕು ಅಂತೀರಿ? ಅದಕ್ಕೇನು ಸ್ಟ್ರಾಟಜೀಸ್, ಅವರು ಡೈರೆಕ್ಟ್ಗೆ ಕಂಪ್ನೀಸ್ ಅಪ್ರೋಚ್ ಮಾಡಬೇಕು ಎಫ್ ಪಿ ಒಸು. ಕಂಪ್ನೀಸ್ ಜೊತೆ ಡಿಸ್ಕೌಂಟೆಡ್ ರೇಟಲ್ಲಿ ಅವ್ರ ಪ್ರಾಡಕ್ಟು ನೆಗೋಷಿಯೇಟ್ ಮಾಡಿ ತಗೊಂಡು ಅವರು ವೇರ್ ಹೌಸ್ ಮಾಡಿ ಅವರು ರೈತರಿಗೆ ಕೊಡ್ಬೋದು. ರೈತರಿಗೆ ಕಮ್ಮಿ ರೇಟಲ್ಲಿ ಸಿಕ್ಕುತ್ತೆ, ಅವ್ರಿಗೆ ಒಂದು ಸರ್ವಿಸ್ ಚಾರ್ಜಸ್ ಎಲ್ಲ ಇನ್ಕಮ್ ಆಗುತ್ತೆ ಎಫ್ ಪಿ ಒಸ್ಗೆ, ಪ್ಲಸ್ ಕಂಪ್ನೀಸ್ಗೆ ಈಸಿ ಆಗುತ್ತೆ ರೂಟು. ಬಹಳಷ್ಟು ಎಫ್ ಪಿ ಒಗಳು ಡಿಪಾರ್ಟ್ಮೆಂಟ್ ಸ್ಟೋರ್ ಮಾದರಿಯಲ್ಲಿ ಒಂದು ಅಂಗಡಿಯನ್ನು ತೆರೆಯುವಂತಹ ಚಿಂತನೆಯಲ್ಲಿದ್ದಾವೆ. ಬಹಳಷ್ಟು ಈಗಾಗಲೇ ಅದರಲ್ಲಿ ಇಳಿದು ಬಿಟ್ಟಿದ್ದಾವೆ. ಈಗ ಅದು ಒಂದು ಯಶಸ್ವಿ ಮಾದರಿ ಆಗಬಲ್ಲದು ಅಂತ ತಮಗನ್ಸುತ್ತೆ ನವೀನ್ ಕುಮಾರ್ ಅವರ? ಎಫ್ ಪಿ ಒಗಳು ಈಗ ತುಂಬ ಡೀಪ್ ಏರಿಯಾದಲ್ಲಿದ್ದರೆ, ಡೀಪ್ ರೂರಲ್ ಏರಿಯಾದಲ್ಲಿದ್ದರೆ ಖಂಡಿತ ಇದು ಆಗುತ್ತೆ. ರಿಮೋಟ್ ಏರಿಯಾದಲ್ಲಿದ್ದು ಅಥವಾ ಸಿಟಿ ಸೆಂಟರ್ ಅಥವಾ ಟೌನ್ ಸೆಂಟರ್ ದೂರವಿದ್ದು ಅವ್ರು ಖಂಡಿತ ಇದು ಉಪಯೋಗ ಆಗುತ್ತೆ. ಯಾಕಂದರೆ ರೈತರುಗಳು ಎಫ್ ಪಿ ಒಲೇ ಒಂದೇ ವಿಲೇಜಲ್ಲಿ ಇರಲ್ಲ, ಹಲವಾರು ಗ್ರಾಮ ಪಂಚಾಯತಿಗಳಲ್ಲಿ ಆ 1,000 ಮೆಂಬರ್ ಫಾರ್ಮರ್ಸ್ ಸ್ಪ್ರೆಡ್ ಆಗಿರ್ತಾರೆ. ಸೊ ಅವರಿಗೆ ಈಗ ಹೇಗೇದ್ರೂ ಇನ್ಪುಟ್ಸ್ ತೊಗೊಳೋದಕ್ಕೆ ಯಾರ್ಯಾರು ಎಫ್ ಪಿ ಒಗಳಿಗೆ ಬರ್ತಾರೆ ಅಲ್ಲಿ ಈ ವ್ಯವಹಾರನ ಕೂಡ ಮಾಡ್ಕೋಬೋದು. ಇಲ್ಲ, ಆ್ಯಕ್ಚುಲಿ ಇದು ತುಂಬ ಇದು ಈ ಸ್ಟ್ರಾಟಜಿ ಏನಾದರೂ ಇಂಪ್ಲಿಮೆಂಟ್ ಆಯಿತು ಅಂದರೆ ಬಹಳಷ್ಟು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೂ ಕೂಡ ಇದು ತುಂಬ, ಯಾಕಂದರೆ ಅವರ ಟ್ರಿಪ್ ಟುವರ್ಡ್ಸ್ ಟೌನ್ ಅಥವಾ ತಾಲೂಕು ಸೆಂಟರ್ಗಳಿಗೆ ಹೋಗೋದು ಕಡಿಮೆ ಆಗುತ್ತೆ. ಅಲ್ಲ, ಇಲ್ಲಿ ಒಂದು ಸಣ್ಣ ಹೆಚ್ಚಿದೆ, ನೀವು ತಮ್ಗೆ ಗಮನಿಸ್ಬೇಕು. ಏನಂದರೆ ಈಗ ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ಮಾರಾಟ ಆಗುವಂಥ ಎಲ್ಲ ಉತ್ಪನ್ನಗಳನ್ನು ಕೂಡ ಒಂದು ಎಫ್ ಪಿ ಒ ಅಥವಾ ಒಂದು 25 ಎಫ್ ಪಿ ಒಗಳು ಉತ್ಪಾದನೆ ಮಾಡೋಕ್ಕಾಗಲ್ಲ. ಆಗ ಈ ಕನ್ಸ್ಯೂಮರ್ ಗೂಡ್ಸ್ಗಳನ್ನು ಉತ್ಪಾದನೆ ಮಾಡುವಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಪಿಕ್ಚರಿಗೆ ಬಂದ್ಬಿಡ್ತವೆ. ಸೊ ಅವು ನಿಧಾನವಾಗಿ ಇವರು ಮಾಡಿರುವಂತಹ ಸ್ಪೇಡ್ ವರ್ಕ್ ಏನಿದೆಯಲ್ಲ ಅದನ್ನು ಅವರು ತಮ್ಮ ಲಾಭಕ್ಕೆ ಬಳಸ್ಕೊಳ್ಳುವಂತಹ ಒಂದು ಅವಕಾಶ ಸೃಷ್ಟಿ ಆದಂಗೆ ಆಗಲ್ವಾ? ಇಲ್ಲ, ಈಗ ಹೆಸರು ಹೇಳಬೇಕು ಅಂದರೆ ಪಿ ಎನ್ ಜಿ ಮತ್ತು ಹೆಚ್ ಇ ಒಲಿಗೆ ಆಗಲೇ ತುಂಬ ರೂರಲ್ ಸೈಡಲ್ಲಿ ಮೊಬೈಲ್ ವ್ಯಾನ್ಗಳಿಂದ ಅಥವಾ ಮೊಬೈಲ್ ಸೆಂಟರ್ಗಳಿಂದ ರೀಚ್ ಔಟ್ ಆಗ್ತಾ ಇದ್ದಾರೆ. ಮೈಕ್ರೋ ಎಂಟರ್ಪ್ರಿನರ್ಸ್ ಮಾಡಿ ಅಥವಾ ಅವ್ರದ್ದೇ ಒಂದು ಸೆಲ್ಫ್ ಇದು ಮಾಡ್ತಾ ಇದ್ದಾರೆ. ಇದಿಲ್ಲ ಅಂತೇನಿಲ್ಲ, ಆದರೆ ಮಾರ್ಕೆಟ್ ದೊಡ್ಡದ್ರದ್ರಿಂದ ಅದೇನು ಅಷ್ಟೇನು ಬಹಳಷ್ಟು ಒಬ್ಬರು ರೆವೆನ್ಯೂ ಹೋಗ್ಬಿಡುತ್ತೆ, ಮಾರ್ಜಿನ್ ಹೋಗುತ್ತೆ ಅನ್ನೋದು ಏನಿಲ್ಲ. ತಾವೇನಂತೀರಿ ನಾಗಭೂಷಣ್ ನಾಯ್ಡು ಅವರೇ? ಇದಕ್ಕೇನು ಅದೇ ನವೀನದ ಕರೆಕ್ಟ್ ಇದೆ, ಇದು ಏನು ಇಂಪ್ಯಾಕ್ಟ್ ಆಗಲ್ಲ ಅವ್ರ ಬಿಸ್ನೆಸ್ಗೆ. ಅವ್ರದ್ದು ಆಲ್ರೆಡಿ ಮಾರ್ಕೆಟ್ ರೀಚ್ ಇದೆ, ಅವ್ರು ಚಿಕ್ಕ ಚಿಕ್ಕ ಹಲ್ಲಿಯಲ್ಲಿ ಅವ್ರ ಪ್ರಾಡಕ್ಟ್ಸ್ ಇದೆ, ಬ್ರ್ಯಾಂಡೆಡ್ ಕಂಪ್ನೀಸ್ ಇದೆ. ಇವರು ರಿವರ್ಸ್ ಮಾರ್ಕೆಟಿಂಗ್ ಮಾಡ್ಬೋದು, ಒಂದು ಎಪ್ ಪಿಯಿಂದ ಒಂದು ಎಪ್ ಪಿಯು ರಿವರ್ಸ್ ಮಾರ್ಕೆಟಿಂಗ್ ಮಾಡಿ ಅವರು ಬಿಸ್ನೆಸ್ ಆಗುತ್ತೆ. ಸ್ಕೋಪ್ ತುಂಬ ಜಾಸ್ತಿ ಇದೆ, ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ ದಿನ ದಿನ, ಪಾಪ್ಯುಲೇಷನ್ ಜಾಸ್ತಿ ಇದೆ, ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ. ಕನ್ಸ್ಯೂಮರ್ ರಿಸರ್ಚ್ ಅಂತೀವಲ್ಲ ನಾವು, ಗ್ರಾಹಕ ಸಂಶೋಧನೆ, ಅದನ್ನ ದೊಡ್ಡ ದೊಡ್ಡ ಸಂಸ್ಥೆಗಳು ತುಂಬ ಮಾಡ್ತವೆ, ಆದ್ರೆ ಎಫ್ ಪಿ ಒಗಳು ಅದನ್ನು ಮಾಡೋದು ಕಷ್ಟ. ಈ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅಂತೀರಿ ರೈತ ಉತ್ಪಾದಕ ಸಂಸ್ಥೆಗಳು? ಅದಕ್ಕೆ ನಾವು ಏನು ಸಜೆಸ್ಟ್ ಮಾಡಿದ್ರೆ, ರೈತ ಉತ್ಪಾದಕ ಸಂಘನ ಅವರು ತುಂಬ ಗೌರ್ಮೆಂಟ್ ಪ್ರಮೋಟೆಡ್ ಸಂಸ್ಥೆ ಇದೆ, ಅವರು ಕನ್ಸ್ಯೂಮರ್ ರಿಸರ್ಚ್ ಮಾಡಿದೆ, ಗೌರ್ಮೆಂಟು ಫಂಡಿಂಗ್ ಮಾಡ್ತಾರೆ, ಅವ್ರಿಗೆ ಅಪ್ರೋಚ್ ಮಾಡಿ ಆ ರಿಪೋರ್ಟ್ಸ್ ಅವ್ರು ರಿಕ್ವೆಸ್ಟ್ ಮಾಡ್ಬೋದು, ಅವ್ರಿಗೆ ಕೊಡ್ತಾರೆ ಫ್ರೀಯಲ್ಲೇ ರೈತರಿಗೆ. ಸಪೋಸ್ ಟೊಮ್ಯಾಟೊ ಮೇಲೆ ರಿಸರ್ಚ್ ಆಗುತ್ತೆ, ಪ್ಯಾಡಿ ಮೇಲೆ ಆಗುತ್ತೆ, ಒಂದೊಂದು ಕ್ರಾಪಲ್ಲಿ ಒಂದೊಂದು ರಿಸರ್ಚ್ ಆಗ್ತಾ ಇದೆ ರೆಗ್ಯುಲರ್ಲಿ. ಅವರು ಅಪ್ರೋಚ್ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಸಿಕ್ಕುತ್ತೆ ರಿಪೋರ್ಟ್, ಆ್ಯಂಡ್ ಕಂಪ್ಲೀಟ್ಲಿ ರಿಪೋರ್ಟ್ ಸಿಕ್ಕತ್ತೆ. ಅವ್ರ ರಿಪೋರ್ಟ್ ನೋಡ್ಕೊಂಡು ಅವರು ಸ್ಟ್ರಾಟಜಿ ಪ್ಲಾನ್ ಮಾಡ್ಬೋದು, ಹೆಂಗೆ ಅವರು ಮಾರಾಟ ಮಾಡ್ಬೋದು. ಈಗ ಕೆಲವೊಂದು ಎಷ್ಟೊಂದು ಬಯರ್ಸ್ ಎಲ್ಲ ಮೀಟಿಂಗ್ ವರ್ಕ್ಶಾಪ್ಗಳಲ್ಲಿ ಎಫ್ ಪಿ ಒಗಳು ಮತ್ತು ಈ ಬಯರ್ಸ್ಗಳನ್ನ ನಾವು ಕೂಡಿ ಹಾಕ್ತೀವಿ ಗೌರ್ಮೆಂಟ್ ಫೆಸಿಲಿಟೇಟ್ ಮಾಡ್ತಾರೆ. ಅಲ್ಲಿ ಆ್ಯಕ್ಚುಲಿ ದೊಡ್ಡ ದೊಡ್ಡ ಬಯರ್ಸ್ಗಳೇ ಈಗ ರೈತರನ್ನ ಮತ್ತು ಎಫ್ ಪಿ ಒಗಳನ್ನು ನಮ್ಮ ಶಾಪ್ಗಳಿಗೆ ಬನ್ನಿ, ಕೂತ್ಕೊಳ್ಳಿ, ಎಕ್ಸ್ಪೋಜರ್ ವಿಸಿಟ್ ಮಾಡಿ, ಕೂತ್ಕೊಂಡು ಅಬ್ಸರ್ವ್ ಮಾಡಿ, ಕನ್ಸ್ಯೂಮರು ನಿಮ್ಮ ಒಂದು ಏನು ಪ್ರಾಡಕ್ಟ್ಸ್ನ ಹೆಂಗೆ ಟಚ್ ಮಾಡ್ತಾರೆ, ಯಾವ ಥರ ನೆಗೋಷಿಯೇಟ್ ಮಾಡ್ತೀವಿ ಎಲ್ಲ ನೋಡಿ ಅಂಥೇಳಿ ಈ ಒಂದು ಸ್ಟ್ರಾಟಜಿಕಲ್ ಅಪ್ರೋಚ್ ಕೂಡ ನಾವು ಬಯರ್ಸ್ ಎಲ್ಲ ಮೀಟಿಂಗಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಯಾಕಂದರೆ ನೋಡಿದ್ದು ಸುಳ್ಳು ಆಗ್ಬೋದು, ಕೇಳಿದ್ದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯೋದು ಅಂದಂಗೆ ತೀರಾ ತುಂಬ 10-10 ವರ್ಷ ರಿಸರ್ಚ್ ಮಾಡೋದು ಕೆಲವೊಂದು ಸರಿ ಉಪಯೋಗ ಆಗುತ್ತೆ. ಇಂಥ ವಿಷಯಗಳಲ್ಲಿ ನಮ್ಮ ರೈತರು ಪ್ಲಾಂಟ್ಸ್ಗಳನ್ನೇ ಅಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ನೋಡ್ತಾರೆ, ಇನ್ನು ಮನುಷ್ಯರನ್ನ ಇನ್ನು ಬೇಗ ಕಂಡುಹಿಡಿತಾರೆ, ಅವರ ಭಾವನೆಗಳೇನು, ಅವರ ಬೈಯಿಂಗ್ ಅಪ್ರೋಚ್ ಏನು ಅಂತ. ಇಲ್ಲ, ಈಗ ಬಹಳಷ್ಟು ಎಫ್ ಪಿ ಒಗಳ ಮುಂದಿನ ಚಾಲೆಂಜ್ ಏನಪ್ಪ ಅಂದರೆ ಅವರ ಬ್ರೇಕ್ ಇವನ್ನ ಹೇಗೆ ಅವರು ರೀಚ್ ಮಾಡಬೇಕು ಅನ್ನೋದು. ಮೊದಲ 3 ವರ್ಷ ಸರ್ಕಾರದ ನೆರವಿನೊಂದಿಗೆ ಹೇಗೋ ಕಾಲ ಹಾಕ್ಬಿಡ್ತಾರೆ, ನಂತರ ಪ್ರತಿ ತಿಂಗಳು 50,000 1,00,000 ಏನು ಅವ್ರು ಖರ್ಚು ಮಾಡಬೇಕಾಗಿ ಬರ್ತದೆ, ಅದನ್ನು ಅವರು ಅವರ ಬಿಸ್ನೆಸ್ ಮೂಲಕನೇ ಸಂಪಾದನೆ ಮಾಡಬೇಕು. ಈ ಚಾಲೆಂಜ್ನ ಹೇಗೆ ಮೀಟ್ ಔಟ್ ಮಾಡ್ಬೋದು? ಇದಕ್ಕೆ ನಮ್ಮೊಂದು ಸಜೆಷನ್, ನಾವು ಇದಕ್ಕೆ ಮುಂಚೆ ನಾವು ಮದಡಿರಿ ಸಫಲ್ ಎಲ್ಲ ಕೆಲಸ ಮಾಡಿದೆ, ನಮ್ಮ ಸಫಲ್ ಮಾಡೆಲ್ ಅವ್ಳಿಗೆ ಇಂಪ್ಲಿಮೆಂಟ್ ಮಾಡಬೇಕು. ಸಫಲ್ ಇದು ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಸಂಸ್ಥೆ. ಹೌದು, ನಾವೇನು ಮಾಡಿದೆ ಸಫಲ್ಲು, ನಮ್ಮ ಸಫಲ್ ಕೋಆಪರೇಟಿವ್ ಅಸೋಸಿಯೇಷನ್ ಮಾಡಿದ್ದೆ. ಆ ಅಸೋಸಿಯೇಷನ್ ಅವರು ನಮ್ಮ ಆರ್ಡರ್ ರಿಲೀಸ್ ಮಾಡ್ತೀವಿ 1-1 ಅಲ್ಲಿ. ಅಸೋಸಿಯೇಷನ್ ಏನು ಮಾಡ್ತಾರೆ, ಅದೆಲ್ಲ ರೈತರ ಜೊತೆ ಕಲೆಕ್ಟ್ ಮಾಡಿ ಅವ್ರು ನಮ್ಗೆ DC ಸೆಂಡ್ ಮಾಡ್ತಾರೆ. ಅದರಲ್ಲಿ ನಾವು ಎಷ್ಟು ಸಫಲ್ 100 ರೂಪಾಯಿ ಸೇಲ್ ಆಗಿದೆ, ನಾವು ಅದರಲ್ಲಿ 2 ರೂಪಾಯಿ ಅವ್ರಿಗೆ ಕೊಡ್ತೀನಿ ಇನ್ಕಮ್. ಆ ಎಷ್ಟು ಇನ್ಕಮ್ ಅವ್ರಿಗೆ ಬರುತ್ತೆ, ಅವ್ರು ರೆಗ್ಯುಲರ್ಗೆ ಅವ್ರಿಗೆ ಈ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಕವರ್ ಆಗುತ್ತೆ. ಗೌರ್ಮೆಂಟ್ ಸಪೋರ್ಟು 2-3 ಇಯರ್ಸ್ ಎಲ್ಲ ಸ್ಟಾಪ್ ಆಗುತ್ತೆ, ಬಟ್ ಅವರು ಸೆಲ್ಫ್ ಮೋಡೆಲ್ಲ ಬಿಸ್ನೆಸ್ ಮಾಡಬೇಕು. ಇದಕ್ಕೆ ಅವರು ಈ ಮಾಡೆಲ್ ಚೆನ್ನಾಗಿದೆ, ಇದು ಅವ್ರು ಇಂಪ್ಲಿಮೆಂಟ್ ಮಾಡ್ಬೋದು. ಎಲ್ಲ ರೈತರು ಡೈರೆಕ್ಟ್ಗೆ ಆ ಕ್ವಾಲಿಟಿ ಸಪ್ಲೈ ಮಾಡಬೇಕು. ಅದರಲ್ಲಿ ಈ ಅಸೋಸಿಯೇಷನ್ FPO ಇದೆ, FPO ಎಲ್ಲನ ಕೋಆರ್ಡಿನೇಷನ್ನು ರೈತರ ಬಗ್ಗೆ ಇವನ್ನ ಕಸ್ಟಮರ್ ಜೊತೆ ಮಾತಾಡಿ ಅವ್ರ ಟ್ರಾನ್ಸಾಕ್ಷನ್ನು ಕಂಪ್ಲೀಟ್ ಆದ ತಕ್ಷಣ 2% ಅವ್ರಿಗೆ ಬರುತ್ತೆ ಇನ್ಕಮ್ ಫೈನಾನ್ಷಿಯಲ್. ಅಪ್ಪ 100 ರೂಪಾಯಿ ಅವ್ರು ಸೇಲ್ ಮಾಡಿದ್ರೆ 2 ರೂಪೀಸ್ ಅವ್ರಿಗೆ ಬರುತ್ತೆ ಇನ್ಕಮ್. ಈ ಇನ್ಕಮಲ್ಲಿ ಅವರೆಲ್ಲ ಖರ್ಚಸ್ ಎಲ್ಲ ರಿಕವರ್ ಆಗುತ್ತೆ, ಅವ್ರ ಸ್ಟಾಫ್ ಅವ್ರ ಸ್ಟೋರೇಜ್ ಖರ್ಚು ಎಲ್ಲ ರಿಕವರ್ ಆಗುತ್ತೆ. ಅಂದರೆ ನೀವೆಲ್ಲ FPO ಸೇರ್ಕೊಂಡು ಫೆಡರೇಷನ್ ಮಾಡ್ಕೋಬೇಕು ಅಂತೀರಾ? ಫೆಡರೇಷನ್ ಒಂದು ಅದು ಒಳ್ಳೇದೆ, ಅದು ಮಾಡ್ಬೋದು. ಅದೊಂದು ಇನ್ನೊಂದು ತೊಂದರೆ ತಂದ್ಕೊಂಡಂಗೆ ಆಗಲ್ವಾ? ಯಾಕೆಂದ್ರೆ ಇಲ್ಲಾಂದ್ರೆ ಅವರು FPO ಮುಖಾಂತರ ಮಾಡ್ಬೋದು ಡೈರೆಕ್ಟು. ಫೆಡರೇಷನ್ ಇಲ್ಲ ಅಂದ್ರೆ ಡೈರೆಕ್ಟ್ಗೆ ಅವ್ರ FPO ಅವ್ರ ರೈತರು ಇದೆಯಾ, ಸಪೋಸ್ ಸೌತ್ ರೈತರು ಏನು ಐಟಮ್ಸ್ ಇದೆ ರೈತರು ಡೈರೆಕ್ಟ್ಗೆ ಡೆಲಿವರಿ ಮಾಡ್ತಾರೆ, ಇವರೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಇವ್ರು ಬಿಲ್ ಮಾಡ್ತಾರೆ FPO. ಓಕೆ, ನಿಮ್ಗೇನನ್ಸುತ್ತೆ ನವೀನ್ ಅವರೇ? ಇಲ್ಲ, ಔಟ್ಪುಟ್ ಮಾರ್ಕೆಟಿಂಗ್ ಇದುವರೆಗೂ ಸುಲಭವಾದ ಜರ್ನಿ ಆಗಿಲ್ಲ, ಅದರದೇ ಆದ ರೆಸಿಸ್ಟೆನ್ಸ್ ಇದೆ. ಕೆಲವೊಂದು ಸರಿ ಈಗ ನಾವು ಆಯ್ಕೆ ಮಾಡುವಾಗ FPO ಶುರು ಮಾಡಿದಾಗ BSc ಅಗ್ರಿಕಲ್ಚರ್ ಇರುವಂತಹ CEOಗಳನ್ನ ಆ ಥರ ತಗೊಳ್ತೀವಿ, ಅವರಲ್ಲಿ ಆಸ್ಪಿರೇಷನ್ಸ್ ಬೇರೆ ಇರುತ್ತೆ. ಬರೀ ನನ್ನ ಕೆಲಸ ಅಂತ ಆಸ್ಪಿರೇಷನ್ ಇರಕ್ಕೆ ಬಂದವರು ಅದು ಔಟ್ಪುಟ್ ಮಾರ್ಕೆಟಿಂಗಲ್ಲಿ ರಿಸ್ಕ್ ತೊಗೊಳ್ಳೋದು, ಕ್ಯಾಲ್ಕುಲೇಟ್ ರಿಸ್ಕ್ ತೊಗೊಳ್ಳೋದು ಕಡಿಮೆ ಆಗ್ಬೋದು. ಇಲ್ಲಿ 3 ಆ್ಯಂಗಲಿಂದನೂ ಮಾಲೀಕತ್ವ ಅಥವಾ ಓನರ್ಶಿಪ್ ಇರಬೇಕು. ಒಂದು FPO ಇರುವಂತಹ ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ 11 ಜನದಲ್ಲಿ ಒಬ್ಬರು ಅಥವಾ ಇಬ್ಬರು ಆ್ಯಕ್ಟಿವ್ ಆಗಿಬಿಟ್ಟು ಓನರ್ಶಿಪ್ ತೊಗೊಂಡ್ರೆ, ರಿಸ್ಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡ್ರೆ, ಅಲ್ಲಿನ ಮ್ಯಾನೇಜ್ಮೆಂಟ್ CEO ಯಾರು 3 ವರ್ಷಕ್ಕೆ ಆಯ್ಕೆ ಆಗಿರ್ತಾರೆ ಅವರು ಕೂಡ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಮತ್ತು ಕರೇಜ್ ಬರುತ್ತೆ. ಆ ಕಾನ್ಫಿಡೆನ್ಸು ಧೈರ್ಯನ ಸಾಧನಂ ಅಂತ ಹೇಳ್ದಂಗೆ, ಆ ಇವೆರಡು ಕಾನ್ಫಿಡೆನ್ಸಲ್ಲಿ ಮ್ಯಾನೇಜ್ಮೆಂಟ್ ಟೀಮ್ CEO ಮತ್ತು ಒಬ್ಬರು ಅಥವಾ ಇಬ್ಬರು ಬೋರ್ಡ್ ಆಫ್ ಡೈರೆಕ್ಟರ್ ಇದ್ದರೆ, ಆ ಕಾನ್ಫಿಡೆನ್ಸ್ ಫಾರ್ಮರ್ಸಲ್ಲಿ ಬರ್ತದೆ. ಅವರು 10-20 ಜನ ಮಾಡಿ ನಾವು ಔಟ್ಪುಟ್ ಮಾರ್ಕೆಟ್ನೇ ನಿಮಗೆ ಕೈಗೂಡಿಸ್ತೀವಿ, 10 ಅಲ್ಲ 15 ದಿನ ಆದರೂ ಬಿಲ್ಲಿಂಗ್ ಲೇಟ್ ಆದರೂ, ಯಾಕಂದರೆ ಸಂಸ್ಥೆಗಳು ಯಾವತ್ತೂ ಇವತ್ತು ಇಸ್ಕೊಂಡು ನಾಳೆನೇ ಕೊಟ್ಬಿಡಲ್ಲ ಪೇಮೆಂಟು. ಇದೊಂದು ಇದೆ. ಸೊ ಎಲ್ಲಿವರೆಗೆ ಒಂದು FIGಗಳು ನಿಮ್ಗೆ ಗೊತ್ತಿರೋಂಗೆ, ಒಂದು FIG 20 ಜನ ಈಗ ಅವರಲ್ಲಿ BOD ಮತ್ತು CEOಲಿ ನಂಬಿಕೆ ಬರುತ್ತೆ, ಓನರ್ಶಿಪ್ ಇದ್ದರೆ ಔಟ್ಪುಟ್ ಮಾರ್ಕೆಟಿಂಗ್ ಅದಾಗದೇ ಹೋಗುತ್ತೆ, ಅದಾದಾಗ ಕ್ಯಾರಿ ಆಗುತ್ತೆ. ಈಗೆಲ್ಲ ನಾವು ಅಬ್ಸರ್ವ್ ಮಾಡಿರೋಂಗೆ FPOಗಳೇ ಹೋಗಿ ಬಯರ್ಗಳನ್ನ ಹುಡುಕಬೇಕು ಅಂತಿಲ್ಲ. ಈ ದೊಡ್ಡ ದೊಡ್ಡ ಸಂಸ್ಥೆಗಳು BTB ಬಿಸ್ನೆಸ್ಸಲ್ಲಿರುವಂಥ ಸಪ್ಲೈ ಚೈನಲ್ಲಿ ಅವ್ರಲ್ಲಿ ತುಂಬಷ್ಟು ಡೇಟಾ ಇದೆ, ತುಂಬಷ್ಟು ಅನಾಲಿಟಿಕ್ಸ್ ಇದೆ, ಎಲ್ಲಿ ಏನೇನು ಬೆಳೀತಿದ್ರೆ, ಯಾವ ಜಿಯೋ ಟ್ಯಾಗಿಂಗ್ ಮಾಡಿಕೊಂಡು ಇಲ್ಲಿ ಇಷ್ಟೇ ಸಿಗುತ್ತೆ ಅನ್ನೋ ಡೇಟಾ ತುಂಬ ಕಲೆ ಹಾಕಿದ್ದಾರೆ. ಅವ್ರಿಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮ್ಯಾಚ್ ಆಯಿತು ಅಂದರೆ ಆ ಜಾಗಕ್ಕೆ ಅವರೇ ಹೋಗ್ತಾರೆ. ಈ ಬಿ ಟು ಬಿ ಕಂಪ್ನಿಗಳು ಯಾವುದು ಕ್ವಿಕ್ ಕಾಮರ್ಸ್ ಕಂಪ್ನಿ ಕಾಮರ್ಸ್ ಅವ್ರ ಹತ್ರ ಎಷ್ಟು ಡೇಟಾ ಇದೆ ಅಂದ್ರೆ ಈಗ ಎಷ್ಟು ರಿಸರ್ಚ್ ಫೀಲ್ಡ್ ಸರ್ವೆ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ರೀಜನ್ ಅಲ್ಲಿ ಏನೇನು ಬೆಳೀತಾರೆ ಅಂತ. ಬಟ್ ಏನಂದ್ರೆ ಅವ್ರಿಗೆ ಈ ಕ್ವಾಲಿಟಿ ಕೊಡ್ತೀವಿ ಅಂತ ಹೇಳಿದ್ರೆ ಅವರ ಫೀಲ್ಡ್ ಇಂಪ್ಲಿಮೆಂಟೇಷನ್ ಟೀಮೇ ಎಫ್ ಪಿ ಒಗೆ ಬಾಗಿಲಿಗೆ ಬಂದು ತೊಗೊಂಡು ಹೋಗ್ತಾರೆ. ಬಟ್ ಏನಂದ್ರೆ ನಮಗೆ ವಿಲ್ಲಿಂಗ್ನೆಸ್ ಇರಬೇಕು, ಇದು ನಾವು ದೊಡ್ಡ ಕಂಪ್ನಿಗಳ ಜೊತೆ ರಿಸ್ಕ್ ತೊಗೊಂಡು ಮಾಡ್ತೀವಿ, ಪೇಮೆಂಟ್ ಒಂದಿನ 5 ದಿನ ಅಲ್ಲ 10 ದಿನ ಆದಮೇಲೆ ನಮ್ಗೆ ಕೊಟ್ಟೇ ಕೊಡ್ತಾರೆ ಅನ್ನೋ ನಂಬಿಕೆ ಲೀಡರ್ಶಿಪ್ ಟೀಮಲ್ಲಿ ಮತ್ತು ಸಿ ಒಗಳಲ್ಲಿ ಬಂತು ಅಂದರೆ ಮಾರ್ಕೆಟೇ ನಿಮ್ಮ ಬಾಗಿಲಿಗೆ ಬರುತ್ತೆ. ಯಾಕಂದರೆ ಎಲ್ಲರಿಗೂ ಈಗ ಕ್ವಿಕ್ ಕಾಮರ್ಸ್ ಕಂಪ್ನಿಗಳು ಡಾರ್ಕ್ ಸ್ಟೋರ್ ಓಪನ್ ಮಾಡಿ ಎಷ್ಟು ರ್ಯಾಪಿಡಾಗಿ ಎಕ್ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಅವರಿಗೆ ಸಪ್ಲೈ ಬೇಕು, ಅವರು ಕೂಡ ಒಂದು ಸ್ಟೇಬಲ್ ಸಪ್ಲೈ ಏನು ಮಾಡ್ತಾರೆ. ಮತ್ತು ಎಲ್ಲರೂ ಕೂಡ ಅವರ ಸಿ ಎಸ್ ಆರ್ ಅಂಡರಲ್ಲಿ ಎಲ್ಲೋ ಒಂದು ಕಡೆ ಎಫ್ ಪಿ ಒಗಳು ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಆಟಿಟ್ಯೂಡ್ ಬರ್ತಾ ಇದೆ. ಸೊ ಎಫ್ ಪಿ ಒಗಳಿಗೆ ಅವರೇ ಇನ್ವೆಸ್ಟ್ ಮಾಡಿ ಅದನ್ನು ಡೆವಲಪ್ ಮಾಡಿ ಸರ್ಟಿಫೈಯಿಂಗ್ ಆಗಲಿ ಈ ಥರ ಎಲ್ಲ ಮಾಡಿ ಎಫ್ ಪಿ ಒಗಳ ಜೊತೆ ಮಾಡಿ ಒಂಥರ ಕ್ಲೋಸ್ಡ್ ಸರ್ಕ್ಯುಲರ್ ಎಕಾನಮಿನೂ ಕೂಡ ನಡೀತಾ ಇದೆ. ಈ ಒಂದು ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ತುಂಬ ಸಬ್ಸಿಡೀಸ್ ಕೊಡ್ತಾರೆ, ಸ್ಕೀಮ್ಸ್ ಇದೆ ಎಮ್ ಪಿ ಓಸ್ಗೆ, ಅದೆಲ್ಲ ಅವೈಲ್ ಮಾಡಿ ಅವರೇ ವೆಹಿಕಲ್ ಪರ್ಚೇಸ್ ಮಾಡ್ಬೋದು, ಅವರೇ ವೇರ್ಹೌಸ್ ಮಾಡ್ಬೋದು, ಅವರೇ ಕೂಲಿಂಗ್ ಸೆಂಟರ್ ಆಗ್ಬೋದು. ಇದೆಲ್ಲ ಆಡ್ಕೊಂಡು ಅವರು ಒಳ್ಳೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಪ್ರಾಡಕ್ಟು ಡೆವಲಪ್ ಮಾಡಿ ಅದು ಮಾರಾಟ ಮಾಡ್ಬೋದು. ಪ್ಲಸ್ ಮಾರ್ಕೆಟಿಂಗ್ ಕಂಟಿನ್ಯೂಸ್ಲಿ ಪ್ರೋಸೆಸ್ ಮಾಡಬೇಕು, ಏನು ಒನ್ ಟೈಮ್ ಮಾರಿ ಸ್ಟಾಪ್ ಮಾಡೋಕ್ಕಾಗಲ್ಲ, ಕಂಟಿನ್ಯೂಸ್ಲಿ ಮಾಡಬೇಕು, ಅವಾಗ ಬರುತ್ತೆ ಆರ್ಡರ್ಸ್. ಓಕೆ, ನಾಗಭೂಷಣ್ ನಾಯ್ಡು ಅವರೇ, ನಿಮ್ಮ ಗ್ರೀನ್ ಆಬ್ಜೆಕ್ಟ್ ಸಂಸ್ಥೆ ಏನು ಕೆಲಸ ಮಾಡುತ್ತೆ, ಎಫ್ ಪಿ ಒಗಳ ಜೊತೆ ಯಾವ ರೀತಿ ತಾವು ಕೆಲಸ ಮಾಡ್ತೀರಿ ಮತ್ತು ಅವ್ರಿಗೆ ಯಾವ ರೀತಿ ನೆರವಾಗ್ತಾ ಇದ್ದೀರಿ? ನಾವು ಗ್ರೀನ್ ಆಬ್ಜೆಕ್ಟ್ ಒಂಬತ್ತು 150 ಹೋಟೆಲ್ಸ್ ಸಪ್ಲೈ ಮಾಡ್ತಾ ಇದೆ, ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸು ಬೆಂಗಳೂರು. ಅದೇ ಸೇಮ್ ಕಸ್ಟಮರ್ಸು ನಾವು ಎಫ್ ಪಿ ಒ ಜೊತೆ ಕನೆಕ್ಟ್ ಮಾಡ್ತೀನಿ, ಮಾಡ್ಬೋದು ಮಾಡ್ಬೋದು ಆರಾಮ್ಗನ ಸೇಲ್ಸ್ ಆಗುತ್ತೆ. ಇವರು ಏನು ಪ್ರಾಡಕ್ಟ್ಸ್ ಇದೆ, ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಷ್ಟೇ? ಇಲ್ಲ, ಇವರು ಲೈಕ್ ರೈಸ್ ಇದೆ, ಮಿಲೆಟ್ಸ್ ಇದೆ. ಅವರು ನಾವು ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಸಪ್ಲೈ ಮಾಡಿದೆ, ಬಟ್ ಅವರು ಗ್ರಾಸರಿ ತೊಗೊಂತಾರೆ ಲೈಕ್ ಯಶವಂತಪುರ, ಆ ಗ್ರಾಸರೀಸ್ ನಾವು ಕನೆಕ್ಟ್ ಮಾಡ್ತೀವಿ. ಎಫ್ ಪಿ ಒಸ್ ಇದೆ, ಜಾಗರ್ ಇದೆ, ಶುಗರ್ ಇದೆ, ಎಲ್ಲ ಐಟಮ್ಸ್ ಯಾವ್ಯಾವ್ದು ಎಫ್ ಪಿ ಒ ಹತ್ರ ಲಿಸ್ಟ್ ಇದೆ ಅದೆಲ್ಲ ಲಿಸ್ಟ್ ನಾವು ಮಾಡ್ಕೊಂಡು ಎಫ್ ಪಿ ಒ ಒಂದು ಸಿ ಇ ಒ ನಮ್ಮ ಜೊತೆ ಹೋಗಿ ನಾವು ಕಸ್ಟಮರ್ ಮೀಟ್ ಅರೇಂಜ್ ಮಾಡಿ ಅವ್ರ ಜೊತೆ ರೇಟ್ ನೆಗೋಸಿಯೇಟ್ ಮಾಡಿ ಸಪ್ಲೈ ಮಾಡ್ಬಿಟ್ಟಾರೆ. ಅಂದರೆ ಈಗ ಎಫ್ ಪಿ ಒಗಳ ಜೊತೆ ತಾವು ಕೆಲಸ ಮಾಡ್ತಾ ಇದ್ದೀರಿ? ಹೌದಾ? ಹೌದು. ಅಂದರೆ ಎಫ್ ಪಿ ಒಗಳು ಏನೇನು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ ಅದನ್ನು ಸಾಧ್ಯವಾದಷ್ಟು ಬಿಸ್ನೆಸ್ಗಾಗಲಿ ಅಥವಾ ಕನ್ಸ್ಯೂಮರ್ಗಾಗಲಿ ಲಿಂಕ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಎಸ್ ಸರ್, ತಾವು ಹೇಳಿ ಸರ್, ತಮ್ಮ ಸಂಸ್ಥೆ ನವೀನ್ ಕುಮಾರ್ ಅವರೇ. ಉತ್ಪನ್ನ ಲ್ಯಾಬ್ಸು ಮೂಲತಃ ಮ್ಯಾನೇಜ್ಮೆಂಟ್ ಕನ್ಸಲ್ಟಿಂಗ್ ಫರ್ಮ್. ನಾವು ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಆಫ್ ಎಫ್ ಪಿ ಒಸ್ ಮಾಡ್ತೀವಿ, ಕೆಪಾಸಿಟಿ ಬಿಲ್ಡಿಂಗ್ ಮಾಡ್ತೀವಿ, ಎಸ್ಪೆಷಲಿ ಲೀಡರ್ಶಿಪ್ ಟೀಮ್ ಅಂತ ಮ್ಯಾನೇಜ್ಮೆಂಟ್ ಟೀಮು. ಮತ್ತು ಗ್ರ್ಯಾಂಟ್ ಏಜೆನ್ಸೀಸ್ಗಳಿಗೆ ನಾವು ಎಫ್ ಪಿ ಒಗಳು ಮತ್ತು ಅವರ ಕಾರ್ಯಕ್ರಮಗಳು ಎವ್ಯಾಲ್ಯೂಯೇಷನ್ ಮಾಡಿ ಅಸೆಸ್ಮೆಂಟ್ ಮಾಡ್ತೀವಿ. ಈ 20 ಎಫ್ ಪಿ ಒಗಳು ಅವರು ಗ್ರ್ಯಾಂಟ್ ಮಾಡ್ತಾ ಇರ್ತಾರೆ, ಎಷ್ಟು ಎಫ್ ಪಿ ಒಗಳು ಡೆವಲಪ್ ಆಗಿದೆ, ಯಾವ ಮಟ್ಟಿಗೆ ಡೆವಲಪ್ ಆಗಿದೆ, ಮುಂದಿನ ಹಾದಿ ಏನು, ಈ ಥರ ಎವ್ಯಾಲ್ಯೂಯೇಷನ್ನು ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕಾರ್ಯಕ್ರಮಗಳು ಕೂಡ ನಾವು ಎಫ್ ಪಿ ಒ ಸಂಬಂಧವಾಗಿ ಮಾಡ್ತೀವಿ. ಓಕೆ ಸರ್, ಈಗ ನಿಮ್ಮ ಏನು ಅನಾಲಿಸಿಸ್ ಪ್ರಕಾರ ಎಫ್ ಪಿ ಒಗಳ ಪ್ರಸ್ತುತ ಸಮಸ್ಯೆಗಳು ಏನಿರ್ಬೋದು, ಈ ಬಿಸ್ನೆಸ್ಸು ಮತ್ತು ಈ ಬ್ರ್ಯಾಂಡಿಂಗು ಇಂಥದಕ್ಕೆ ಸಂಬಂಧಪಟ್ಟಂತ ಹೇಳೋದೇ ಆದರೆ? ಈಗ ಸಮಸ್ಯೆ ಅನ್ನೋದಕ್ಕಿಂತ ಸೊಲ್ಯೂಷನ್, ಈಗ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ನಾವು ಪೆನೆಟ್ರೇಷನ್ ಮಾಡೋದು ಕಷ್ಟ ಇದೆ. ಹಾಗೆ ಎಫ್ ಪಿ ಒಗಳು ಅವ್ರದೇ ಆದ ಒಂದು ಯುನೀಕ್ ಡಿಫ್ರೆನ್ಷಿಯೇಷನ್ ಕಂಡಿಟ್ಕೊಬೇಕು. ನನಗನ್ಸಂಗೆ ಎಸ್ಪೆಷಲಿ ಎಕ್ಸ್ಪೋರ್ಟ್ ಮತ್ತು ಸರ್ಟಿಫೈಡ್ ಪ್ರಾಡಕ್ಟ್ಸ್ಗಳಿಗೆ ತುಂಬಷ್ಟು ಬೇಡಿಕೆ ಇದೆ. ಎಫ್ ಪಿ ಒ ಆ್ಯಸ್ ಅ ಚೌಕಟ್ಟು ಏನಿದೆ, ಸಂಸ್ಥೆ ಪ್ರೈವೇಟ್ ಲಿಮಿಟೆಡ್, ಅದು ಸರ್ಟಿಫೈಡ್ ಆಗಿ ಅವರ ಕಮಾಡಿಟಿಗಳನ್ನು ಆರ್ಗ್ಯಾನಿಕ್ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಡಕ್ಟ್ ಕಡೆ ಆ ಕಡೆ ಆ ದಿಟ್ಟಿನಲ್ಲಿ ಹೋಯಿತು ಅಂದರೆ ಎಫ್ ಪಿ ಒಗಳಿಗೆ ಖಂಡಿತವಾಗಿ ಅವರಿಗೆ ಮಾರ್ಕೆಟ್ ತುಂಬ ಓಪನ್ ಆಗುತ್ತೆ. ಅದೇ ಮಾಡಬೇಕು ಅಂತೀರಾ? ಪ್ರತಿಯೊಂದು ಸಂಸ್ಥೆಯೂ ಕೂಡ ಅಥವಾ ಒಂದು ಸೆಕ್ಟರ್ ಒಂದು ಈಗಿರೋ ಸಿಸ್ಟಮ್ನ ಬ್ರೇಕ್ ಮಾಡೋದಕ್ಕಿಂತ ಹೊಸ ಇನ್ನೋವೇಟಿವ್ ಆಗಿ ಒಂದು ಯುನೀಕ್ ಡಿಫ್ರೆನ್ಷಿಯೇಷನ್ ಆಗಿ ಹೋದ್ರೇ ನಾವು ಮಾರ್ಕೆಟಲ್ಲಿ ಎಕ್ಸಿಸ್ಟ್ ಆಗೋದಕ್ಕೆ ಸಾಧ್ಯ. ಈಗ ನಾನು ಹಾಗೆ ಈಗಲೂ ಹಳೆ ಕಾಲದ ಟಿವಿನೇ ಇಟ್ಕೊಡ್ತೀನಿ ಅಂದರೆ ಆಗಲ್ಲ, ಅದಕ್ಕೆ ಹೊಸ ಫೀಚರ್ಗಳು ಬೇಕು. ಸೊ ಹಾಗೇನೆ ಹೊಸ ಫೀಚರ್ ಅಂದಂಗೆ ಮಾರ್ಕೆಟ್ ಇದೆ, ಓಪನ್ ಅಪ್ ಆಗ್ತಾ ಇದೆ. ಮತ್ತು ಇವಾಗ ಮೀಡಿಯಾ ಇರೋದ್ರಿಂದ ಇಂಟರ್ನೆಟ್ ಇರೋದ್ರಿಂದ ಸ್ಟ್ಯಾಂಡರ್ಡ್ಸು ಸರ್ಟಿಫಿಕೇಷನು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋದೇನು ಕಷ್ಟ ಆಗಲ್ಲ. ಸೊ ಹಂಗಾಗಿ ಎಫ್ ಪಿ ಒಗಳಿಗೆ ಸರ್ಕಾರ ಕೂಡ ಬಹಳಷ್ಟು ಬೆಂಬಲ ಕೊಡುತ್ತೆ. ನಾವೇನಾದ್ರು ಸರ್ಟಿಫೈಡ್ ಪ್ರಾಡಕ್ಟ್ಸ್ ಆ ದಿಟ್ಟಿನಲ್ಲಿ ಹೋಗ್ತೀವಿ, ಎಕ್ಸ್ಪೋರ್ಟ್ ಹೋಗ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಎಫ್ ಪಿ ಒಗಳಿಗೆ ಬಹಳಷ್ಟು ಒಳ್ಳೆ ಫ್ಯೂಚರ್ ಇದೆ. ಆ ಥರ ಎಕ್ಸ್ಪೋರ್ಟ್ ಮಾಡ್ತಿದ್ದಾವ ನಾಗಭೂಷಣ್ ಅವರೇ, ಯಾವ್ದಾದ್ರು ಎಫ್ ಪಿ ಒಗಳು ತಮ್ಮ ಗಮನಕ್ಕೆ ಬಂದಂಗೆ? ಅದಕ್ಕೆ ನಾವು ಒಂದು ಎಲ್ಲ ರೈತರಿಗೊಂದು ಇರ್ತೀನಿ, ಅವ್ರ ವೆಬ್ಸೈಟಲ್ಲಿ ಚೆಕ್ ಮಾಡಿ, ಸಹ್ಯಾದ್ರಿ ಫಾರ್ಮ್ಸ್ ನಾಸಿಕ್ಕು ಒಂದು ಎಫ್ ಪಿ ಒ, ಅವರು 800 crore business ಒಂದು ವರ್ಷ, ಈ ವರ್ಷ ಅವರು 800 crore turnover ಇದೆ. ಅವ್ರು 90% ಎಕ್ಸ್ಪೋರ್ಟ್, 10% ಡೊಮೆಸ್ಟಿಕ್ ಬಿಸ್ನೆಸ್ ಮಾರಾಟ ಮಾಡ್ತಾರೆ. ಏನ್ ಮಾಡ್ತಾರೆ ಎಕ್ಸ್ಪೋರ್ಟ್? ಅವರು ಎಲ್ಲ ಸೀಡ್ಲೆಸ್ ಗ್ರೇಪ್ಸ್, ಟೊಮೆಟೊ ಪೇಸ್ಟ್, ಫ್ರೆಶ್ ಚಿಲೀಸ್ ಎಕ್ಸ್ಪೋರ್ಟ್ಸ್, ಇವನ್ನ ತುಂಬಾ ಪ್ರಾಡಕ್ಟ್ಸ್ ಇದೆ. ಎಲ್ಲ F&B ಪ್ರಾಡಕ್ಟ್ ಜಾಸ್ತಿ ಇದೆ. ಅವರೇ ಓನ್ ಪ್ರೊಸೆಸಿಂಗ್ ಪ್ಲಾಂಟ್ ಸೆಟಪ್ ಮಾಡಿದ್ವಿ ನಾಸಿಕಲ್ಲಿ, ದೊಡ್ಡ ಪ್ಲಾಂಟು. ಎಲ್ಲ ಸರ್ಟಿಫಿಕೇಶನ್ ಇದೆ, ಕ್ವಾಲಿಟಿ ಇದೆ. ಅವರೇ ಡೈರೆಕ್ಟ್ಗೆ ಎಕ್ಸ್ಪೋರ್ಟ್, ಅವ್ರ ಸಂಸ್ಥೆ ಜೊತೆ ಡೈರೆಕ್ಟ್ಗೆ ಎಕ್ಸ್ಪೋರ್ಟ್ಸ್ ಆಗುತ್ತೆ. ಓಕೆ. ಆಲ್ಮೋಸ್ಟ್ ಸ್ಟಾರ್ಟಿಂಗೇ ಮಾಡಿದೆ ಅವ್ರು ಫಸ್ಟ್ ಆಲ್ಮೋಸ್ಟ್ 10 ವರ್ಷ ಮುಂಚೆ. ಅವಾಗ ತುಂಬ ಕಡಿಮೆ ಇದೆ, ಈಗ 800 crores ಈ ವರ್ಷ ಟರ್ನ್ ಓವರ್. ನಿಮ್ಮ ಹತ್ರ ಯಾವ್ದಾದ್ರು ಉದಾಹರಣೆ ಇದೆಯಾ ನವೀನ್ ಕುಮಾರ್ ಅವರೇ? FPO-ಗಳು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆದಿರೋದು, ಎಕ್ಸ್ಪೋರ್ಟ್ ತನಕ ಹೋಗ್ದಲ್ಲೇ ಇದ್ರು, ಅವರ ಏನೋ ಬೆನಿಫಿಟ್ ಕಾಸ್ಟನ್ನು ಮೀರಿ ಆದಾಯವನ್ನು ಗಳಿಸ್ತಾ ಇರೋವಂತಹ FPO-ಗಳ ಉದಾಹರಣೆ. ಹೌದು, ಇಲ್ಲಿ ಆನೇಕಲ್ಲಲ್ಲಿ ಒಂದು FPO ಇದೆ, ಅವರು ಕೂಡ ಬಹಳಷ್ಟು ಪ್ರಗತಿ ಮಾಡಿದ್ದಾರೆ. ಇನ್ಪುಟ್ಟಲ್ಲಾಗಲಿ, ಔಟ್ಪುಟ್ ಮಾರ್ಕೆಟಿಂಗ್ ಆಗಲಿ, ಹೊಸ ಹೊಸ ಮಾಡೆಲ್ಗಳನ್ನ ಟ್ರೈ ಮಾಡ್ತಿರ್ತಾರೆ. ಆನೇಕಲ್ FPO ಬಹಳಷ್ಟು ಇದೆ. ಮತ್ತು ನಮ್ಮ ದಕ್ಷಿಣ ಕನ್ನಡ ಅಲ್ಲಿ ಕೂಡ 2-3 FPO-ಗಳು ಮತ್ತು ಕೋಆಪರೇಟಿವ್ಸ್ಗಳು, ಮಿಲ್ಲೆಟ್ ಕೋಆಪರೇಟಿವ್ಸ್ಗಳು ಆಗಲೇ ಎಕ್ಸ್ಪೋರ್ಟ್ ಹಂತಕ್ಕೆ ಹೋಗಿ ಒಂದು ಮಟ್ಟಕ್ಕೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಇನ್ನೊಂದು ನಮ್ಮ ಕರ್ನಾಟಕ ಹತ್ರ ಬೆಂಗಳೂರು ಸಹಜ ಸಮೃದ್ಧಿ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪ್ನಿ ಫಾರ್ಮರ್, ಅದೇ ಒಳ್ಳೆ ಕೆಲಸ ಮಾಡ್ತಾಯಿದೆ. ಎಲ್ಲ ಆರ್ಗ್ಯಾನಿಕ್ ಸರ್ಟಿಫೈಡ್ ಪ್ರಾಡಕ್ಟ್ ಯಾವ ನವೀನ್ ಹೇಳಿದೆ, ಆ ಎಲ್ಲ ಸರ್ಟಿಫೈಡ್ ಪ್ರಾಡಕ್ಟ್ಸ್. ಅವ್ರು ಡೊಮೆಸ್ಟಿಕಲ್ಲೇ ಜಾಸ್ತಿ ಸೇಲ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಕಡಿಮೆ ಇದೆ. ಬಟ್ ಅವರು ಟರ್ನ್ಓವರ್ಸ್ ತುಂಬ ಒಳ್ಳೆಯದಿದೆ. ನಮ್ಮ ಕರ್ನಾಟಕ ಕಂಪ್ನಿ ಸಹಜ ಸಮೃದ್ಧಿ ಆರ್ಗ್ಯಾನಿಕ್ಸ್ ಅಲ್ವಾ? ಅಂದರೆ ತಾವು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇರೋದು, ಪ್ರತಿಯೊಂದು FPO-ನು ಒಂದು ಪ್ರಾಡಕ್ಟನ್ನು ಬಹಳ ವಿಭಿನ್ನವಾಗಿರೋದನ್ನು ಗುರುತಿಸ್ಕೋಬೇಕು, ಸಾಧ್ಯವಾದಷ್ಟು ಅದು ಈ ಸಾವಯವ ಸಹಜ ಈ ತರಹದ ಒಂದು ಪ್ಲಾಟ್ಫಾರಮನ್ನು ಬಳಕೆ ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಲಭ್ಯ ಇರುವಂತಹ ಯೋಜನೆಗಳನ್ನು ಬಳಕೆ ಮಾಡ್ಕೋಬೇಕು. ಮತ್ತು FPO-ಗಳಿಗೆ ಈ ತರಹ ಏನು ಬಿಸ್ನೆಸ್ ಲಿಂಕೇಜನ್ನು ಅಭಿವೃದ್ಧಿ ಪಡಿಸ್ಕೊಡುವಂತಹ ಸಂಸ್ಥೆಯ ನೆರವು ಅಗತ್ಯ ಇದೆ ಅಂತ ತಮಗನ್ಸುತ್ತಾ? ಬಿಸ್ನೆಸ್ ಲಿಂಕೇಜ್ ಇದೆ. ಈಗ ಲೈಕ್ ತುಂಬ NGOs ಅವು ಗೌರ್ಮೆಂಟ್ ಅಪಾಯಿಂಟ್ ಮಾಡಿದೆ ಅವ್ರ ಮಾರ್ಕೆಟ್ ಲಿಂಕೇಜಸ್ಗೆ. ಲೈಕ್ GIZ ಇದೆ, ಗ್ರ್ಯಾಂಡ್ ಥಾಟನ್ ಇದೆ, ಕಿಸಾನ್ ಸಾಥಿ, ಉತ್ಪನ್ನ ಲ್ಯಾಬ್ಸ್, ಎಲ್ಲ ಅವ್ರ ಮಾರ್ಕೆಟ್ ಲಿಂಕೇಜ್ ಕೆಲಸ ಮಾಡ್ತದೆ. ಅವರು ಫಸ್ಟ್ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವ್ರಿಗೆ ಕಸ್ಟಮರ್ಸ್ ಕನೆಕ್ಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಅವ್ರು ಕಂಟಿನ್ಯೂ ಮಾಡಬೇಕು FPOs. ಅಲ್ಲೇ ಸ್ಟಾಪ್ ಆಗ ಅವರು ಕಂಟಿನ್ಯೂಟಿ ಇಲ್ಲ, ಅದೆ ಅವ್ರು ಕಂಟಿನ್ಯೂ ಮಾಡಿ ಬಿಸ್ನೆಸ್ ಆಗುತ್ತೆ. ತುಂಬ ಸಂಸ್ಥೆ ಇದೆ. ಇನ್ನೊಂದು ಪ್ರೈವೇಟ್ ಸಂಸ್ಥೆ ತುಂಬ ಇದೆ, ಅವರೇ ಮಾಡ್ತಾರೆ, ಬಟ್ ಅವ್ರು ಕಮರ್ಷಿಯಲ್ ಆಸ್ಪೆಕ್ಟ್ ನೋಡ್ತಾ ಇದೆ. ಬಟ್ ಗೌರ್ಮೆಂಟ್ ಫ್ರೀ, ಗೌರ್ಮೆಂಟ್ ಫಂಡಿಂಗ್ ಈ ಸಂಸ್ಥೆ ಇದೆಲ್ಲ ಮಾರ್ಕೆಟ್ ಲಿಂಗೇಜಸ್ ಸಪೋರ್ಟ್ ಮಾಡ್ತಾ ಇದೆ. ಅಂದರೆ ಇಲ್ಲಿ ಬಹಳ ದೊಡ್ಡ ವಿಚಾರ ಏನಪ್ಪಾ ಅಂತಂದರೆ, ಇಲ್ಲಿರೋರೆಲ್ಲ ರೈತರು ಅಲ್ವಾ? ಸೊ ರೈತರು ಅಂತಿದ್ದ ಹಾಗೇ ನಮಗೆ ಗೊತ್ತಾಗೋದು ಅವರು ಉತ್ಪಾದಕರು ಅಂತ. ಅವ್ರು ಹೇಳೋದು, ಸ್ವಾಮಿ ಎಷ್ಟು ಬೇಕಾದ್ರೂ ಬೆಳೆದು ಕೊಡ್ತೀವಿ, ನೀವು ಮಾರ್ಕೊಡಿ ಅಂತ. ಆ ಸಮಸ್ಯೆಯಿಂದಾಗಿ FPO-ಗಳು ಹುಟ್ಟಿದ್ರು. FPO-ಗಳ ಆಡಳಿತನೂ ಕೂಡ ರೈತರ ಕೈನಲ್ಲೇ ಇದೆ. ಈ CEO-ಗಳಾಗಲಿ ಅಥವಾ ಅಕೌಂಟೆಂಟ್ಗಳಾಗಲಿ, ಇವರ ಒಂದು ಭಾಗವಹಿಸುವಿಕೆ ಸುಮಾರು FPO-ಗಳಲ್ಲಿ ತಾವೇ ಹೇಳಿದಾಗೆ ತುಂಬ ಪರಿಣಾಮಕಾರಿಯಾಗಿ ಇಲ್ಲ. ಸೊ ಪ್ರಸ್ತುತ ಸನ್ನಿವೇಶ ಈ ಥರ ಇರಬೇಕಾದ್ರೆ ಪ್ರೆಸೆಂಟ್ ಮಾರ್ಕೆಟ್ ಕಾಂಪಿಟೇಷನ್ ಏನಿದೆಯಲ್ಲ, ಅದು ಒಂಥರಹ ಕಟ್ ಥ್ರೋಟ್ ಕಾಂಪಿಟೇಷನ್. ಅದನ್ನು ಇವು ಎದುರಿಸ್ಕೊಂಡು ಮುಂದಿನ ದಿನದಲ್ಲಿ ಬೆಳೆಯೋಕ್ಕಾಗತ್ತೆ ಅಂತ ತಮಗನ್ಸುತ್ತೆ. ಹೌದು, ಈಗ ಸ್ಟ್ರಾಟಜಿ ಅಂತ ಹೇಳಿದ್ರೆ ನಾವು ಲಾಂಗ್ ಟರ್ಮ್ ಚಾಯ್ಸಸ್ ಮಾಡಬೇಕು. ಸ್ಟ್ರಾಟಜಿ ಅಂತ ಹೇಳಿದ್ರೆ ಈಗ ಟಾಟಾ ಮೋಟರ್ಸ್ ಏನು ಮಾಡ್ತಾರೆ, ಹ್ಯುಂಡೈ ಅದೇ ಸೆಗ್ಮೆಂಟಲ್ಲಿಲ್ಲ, ಹ್ಯುಂಡೈ ಏನು ಸೆಗ್ಮೆಂಟಲ್ಲಿದೆ, ಮಾರುತಿ ಆ ಸೆಗ್ಮೆಂಟಲ್ಲಿಲ್ಲ. ಸೊ ಹಾಗಾಗಿ ದೊಡ್ಡ ದೊಡ್ಡ ಕಂಪ್ನಿಗಳೇ ಇರಬಹುದು, ಆದರೆ FPO ನಾನು ಹೇಳ್ದಂಗೆ ಅವರ ಸ್ಟ್ರಾಟಜಿ ಏನಿರಬೇಕು, ಒಂದು ಯುನೀಕ್ ನಮ್ಮದೇ ನಿಶ್ ಸ್ಪೇಸಲ್ಲಿ ಹೋಗಿ ಅಲ್ಲಿ ಸ್ಕೇಲ್ ಅಪ್ ಮಾಡಬೇಕು. ಸೊ ಹಾಗಾದರೆ ಖಂಡಿತ ಮಾರ್ಕೆಟ್ ಈಸ್ ವೆರಿ ಬಿಗ್, ಸ್ಕೈ ಈಸ್ ದ ಲಿಮಿಟ್ ಅಂತ ಹೇಳ್ತೀವಿ. ಮತ್ತು ನೀವು ರೈತರು ಅಂತ ಹೇಳಿದ್ರಲ್ಲ, ಈಗ ಅಗ್ರಿಕಲ್ಚರ್ ಅನ್ನೋದು ಹೇಳೋದು ಬಿಟ್ಬಿಡ್ಬೇಕು ನಾವು, ಅಗ್ರಿ ಬಿಸ್ನೆಸ್ ಅಂತ ಹೇಳಬೇಕು. ಓಕೆ. ಅವರು ಬಿಸ್ನೆಸ್ ಥಾಟ್ ಆಗಬೇಕು, ಅವರು ಫಾರ್ಮರ್ ಇಲ್ಲ, ಅವ್ರಿಗೆ ಬಿಸ್ನೆಸ್ ಥರ ಇದೆ. ತುಂಬ ರೈತರದ್ದಿದೆ ನಮ್ಮ ನೋಡಿ, ನಾವು ಛತ್ತೀಸ್ಗಢಲ್ಲಿ ಒಂದೊಂದು ರೈತರು ಆಲ್ಮೋಸ್ಟ್ 5,000 acres ಎಲ್ಲ ಮಾಡ್ತಾರೆ ಅವರು ಫಾರ್ಮಿಂಗು. ಫುಲ್ ಅವ್ರು ಫುಲ್ಲೇ ಪ್ಲಾನಿಂಗ್ ಇದೆ, ಅವ್ರು ಮಾರ್ಕೆಟ್ ರಿಸರ್ಚ್ ಮಾಡ್ತಾರೆ, ಏ ಕ್ರಾಪ್ ಎಲ್ಲ. ಅವ್ರು ಅಲ್ಲಿಂದ ಛತ್ತೀಸ್ಗಢದಿಂದ ರಾಯ್, ಡೆಲ್ಲಿ, ಬಾಂಗ್ಲಾದೇಶ್, ನೇಪಾಳ, ಕರ್ನಾಟಕ, ಆಂಧ್ರ ಎಲ್ಲ ಕಡೆ ಅವ್ರು ಸೇಲ್ಸ್ ಮಾಡ್ತಾರೆ. ಆ ಥರ ನಾವು ಬಿಸ್ನೆಸ್ ಮೈಂಡ್ ಆ್ಯಟಿಟ್ಯೂಡ್ ಆಗಬೇಕು, ಸೇಲ್ಸ್ ಆಗುತ್ತೆ. ಇದೇ ಕಂಪ್ನಿ ನಾವು ಸಹ್ಯಾದ್ರಿ ಫಾರ್ಮ್, ನಾವು ಹೇಳಿದ್ದು ಫಸ್ಟ್ ಬ್ರ್ಯಾಂಡಿಂಗ್ ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ, ಸಹ್ಯಾದ್ರಿ ಫಾರ್ಮ್ ಮೇನ್ ಪ್ರಾಡಕ್ಟ್ ಅವರು ಸೀಡ್ಲೆಸ್ ಗ್ರೇಪ್ಸ್. ಅದೇ 70-80% ಮೇಲೆ ಅದೇ ಬಿಸ್ನೆಸ್ ಆಗುತ್ತೆ ಈ 800 crores. ಆ ಥರ ಒಂದೊಂದು FPO ಅವ್ರ ಸ್ಟ್ರೆಂಗ್ತ್ ಇದೆ. ಒಂದು ಪ್ರಾಡಕ್ಟ್ ಅವ್ರು ಶಾರ್ಟ್ ಲಿಸ್ಟ್ ಮಾಡಿ ಆ ಪ್ರಾಡಕ್ಟ್ ಮಾರ್ಕೆಟಿಂಗ್ ರಿಸರ್ಚ್ ಮಾಡಿ, ಪ್ಲಸ್ ಅದಕ್ಕಾದ್ರೆ ಸ್ಟ್ರಾಟಜಿ ಹೇಗಿದೆ, ಲಾಂಗ್ ಟರ್ಮ್ ಸ್ಟ್ರಾಟಜಿ ಮಾಡಬೇಕು. ಶಾರ್ಟ್ ಟರ್ಮ್ ವರ್ಕೌಟ್ ಆಗಲ್ಲ. ನವೀನ್ ಹೇಳಿದ್ರೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ವರ್ಕೌಟ್ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ಎಫ್ ಪಿ ಒಗಳು ಅಥವಾ ರೈತರು ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ ನಾಗಭೂಷಣ್ ನಾಯ್ಡು ಅವರೇ? 9900328005. ಇನ್ನೊಮ್ಮೆ ಹೇಳ್ತೀರಾ? 9900328005. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9900028005. ತಮ್ಮದು ನವೀನ್ ಕುಮಾರ್ ಅವರೇ? 9742177731. ಇನ್ನೊಮ್ಮೆ ಹೇಳ್ತೀರಾ? 9742177731. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9742177731. ಒಳ್ಳೆಯದು ನಾಗಭೂಷಣ್ ನಾಯ್ಡು ಅವರೇ, ಹಾಗೆ ನವೀನ್ ಕುಮಾರ್ ಅವರೇ, ಇದುವರೆಗೂ ರೈತ ಉತ್ಪಾದಕ ಸಂಸ್ಥೆಗಳು ಯಾವ ರೀತಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ ಇಟ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ